ವಯೋಮಿತಿ ಹೆಚ್ಚಳಕ್ಕೆ ಬಸವರಾಜ ಹೊರಟ್ಟಿ ಆಗ್ರಹ. ರಾಜ್ಯ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದಿಂದ ಇದೇ 11ರಂದು ದಕ್ಷಿಣ ರಾಜ್ಯಗಳ ಸಮ್ಮೇಳನ ಮತ್ತು ನಾಡಿನಾದ್ಯಂತ ದೀಪಾವಳಿ ಸಂಭ್ರಮ, ಗಣ್ಯರ ಶುಭ ಹಾರೈಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಕೇಳಿ, ಕೊಡಗಿನಲ್ಲಿ ಭತ್ತದ ಬೇಸಾಯ ಕುರಿತ ಮಾಲಿಕೆ ಭತ್ತ ಚಿತ್ತ. ಇದರಲ್ಲಿ ಮಡಿಕೇರಿ ತಾಲೂಕು ಮೂರ್ನಾಡಿನ ಪುದಿಯೊಕ್ಕಡ ಜಿ ಭೋಜಣ್ಣ ಅವರೊಡನೆ ಸಂವಾದ ಪ್ರಸಾರವಾಗುತ್ತಿದೆ. ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ, ಅವನ ಆಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯಿಗಳು. ಕೊಡಗಿನಲ್ಲಿ ಭತ್ತದ ಕೃಷಿ ಕುರಿತ ಕಾರ್ಯಕ್ರಮ ಭತ್ತ ಚಿತ್ತ. ಹಸಿರಿನ ಜೊತೆಗೆ ಹಸಿರಿನ ಒಳಗೆ ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಕೇಳಿದ್ರೆ ಕೊಡಗಿನಲ್ಲಿ ಕಾಫಿಯನ್ನ ಎಷ್ಟು ಇಷ್ಟಪಟ್ಟು ಬೆಳೀತಾರೋ, ವಿಶಾಲ ಪ್ರದೇಶದಲ್ಲಿ ಸಾಗುವಳಿ ಮಾಡ್ತಿದಾರೋ, ಹಾಗೆ ಭತ್ತವು ಪ್ರಮುಖವಾದ ಬೆಳೆ. ಯುವಕರು ಕೆಲವಾರು ಕಡೆ ಬೇರೆಯವರಿಗೆ ಹುಬ್ಬೇರಿಸುವಂತೆ ಭತ್ತದ ಸಾಗುವಳಿಯಲ್ಲಿ ತಮ್ಮನ್ನು ತೊಡಸಿಕೊಂಡಿದ್ದಾರೆ. ಕೆಲವೊಬ್ಬರಂತೂ ಭತ್ತ ಬೆಳೆದಲ್ಲೇ ಇರೋದಿಲ್ಲ. ಕೆಲವಾರು ಕಾರಣಗಳಿಂದ ಕೆಲವೊಬ್ಬರು ಕೈ ಬಿಟ್ಟಿದ್ದಾರೆ. ಇವತ್ತು ಮಡಿಕೇರಿ ತಾಲೂಕು ಮೂರ್ನಾಡು ಗ್ರಾಮದ ಪುದಿಯೊಕ್ಕಡ ಜಿ ಭೋಜಣ್ಣ ಅವರ ಜೊತೆಗೆ ಮಾತನಾಡುತ್ತಿದ್ದೀವಿ. ಯುವ ಕೃಷಿಕರು 8-10 ಎಕರೆಯಲ್ಲಿ ಭತ್ತವನ್ನ ಸಾಗುವಳಿ ಮಾಡ್ತಿದ್ದಾರೆ. ಯಾವ ತಳಿ ಮಾಡ್ತಿದ್ದಾರೆ, ಹೇಗೆ ಇವರ ಬೇಸಾಯ ಸಾಗಿದೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಬಿತ್ತರಿಸ್ತಿದ್ವಿ. ಭೋಜಣ್ಣ ಅವರೇ ನಮಸ್ಕಾರ. ಸರ್ ನಮಸ್ತೆ. ಏನು ಓದಿರೋದು ತಾವು? ನಾವು ಬಿ ಎ ಗ್ರಾಜುಯೇಟ್. ಹಾ ಹಾ, ಯಾವ ಮುಗಿಸಿದ್ರಿ? 2002 ಪಾಸ್ ಔಟ್. ಹಾ ಹಾ, ಮಂಗಳೂರು ಯೂನಿವರ್ಸಿಟಿ. ಹಾ, ಮಂಗಳೂರಿನಲ್ಲಿ ಪದವಿ ಮಾಡ್ಕೊಂಡು ಏನಾದ್ರೂ ಉದ್ಯೋಗ ಮಾಡಿದ್ರೆ ಅಥವಾ ನೇರವಾಗಿ ಕೃಷಿಗೆ ಬಂದ್ರೆ? ಇಲ್ಲ, ನಾನು ಬ್ಯಾಂಗ್ಳೂರಲ್ಲಿ 1-7 ವರ್ಷ ಉದ್ಯೋಗ ಮಾಡ್ತಿದ್ದೆ. ಅದಾಗಿ ಮೈಸೂರಲ್ಲಿ 1-2 ವರ್ಷ ಮಾಡಿದೆ. ಅದಾದ್ಮೇಲೆ ಯಾವತ್ತಿದ್ರು ಬೇಸಾಯದ ಕಡೆನೆ ಅದೊಂದು ಎಳೆತ, ಅದರಿಂದ ವಾಪಸ್ ಬಂದು ಈಗ ಇಲ್ಲಿ ವ್ಯವಸಾಯ ಮಾಡ್ತಿದ್ದೀನಿ. ಬೇಸಾಯಕ್ಕೆ ನೀವಾಗಿ ಇಷ್ಟಪಟ್ಟು ಬಂದ್ರೆ ಅಥವಾ ಅಪ್ಪ ಅಮ್ಮಗಳು ಕರೆದ್ರ ಹೇಗೆ? ನನಗೆ ನಮ್ಮ ತಾತ ತುಂಬಾ ಪ್ರೇರಿತರಾಗಿದ್ರು. ಅವರು ಬೇಸಾಯದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ, ತುಂಬಾ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಚಿಕ್ಕದಿರುವಾಗ ಅವ್ರ ಜೊತೆ ನಾವು ತೋಟಕ್ಕೆ ಹೋಗ್ತಿದ್ವಿ, ಗದ್ದೆ ಕೆಲಸಗಳನ್ನ ನೋಡ್ತಿದ್ವಿ. ನಮಗೂ ಮನಸ್ಸಲ್ಲೇ ಹಾಗೆ ಉಳಿತದು, ನಾವು ಮುಂದೆ ಬಂದಿದ್ನ ತಾತಂದ್ರೆ ಹಾಗೆ ನಡೆಸಿದ್ರು ಹಾಗೆ ನಾವು ಮಾಡ್ಬೇಕು ಅಂತ. ಹಾಗೆ ಅದು ನಮ್ಗೆ ಪ್ರೇರಣೆ ಕೊಟ್ಟಿದ್ರು ತಾತಂತಾನೆ ಹೇಳ್ಬೋದು. ತಾತನ ಹೆಸರು ಹೇಳ್ಬೋದಲ್ವಾ? ಅವರು ಪಿ ಡಿ ಚಂಗಪ್ಪ ಅಂತ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ ಅವರು ರಿಟೈರ್ಡ್. ಚಂಗಪ್ಪನವರ ಒಂದು ಕೃಷಿ ಆಸಕ್ತಿ ನಿಮ್ಮನ್ನ ಸೆಳಿತು ಕೃಷಿಗೆ ಬಂದ್ರೆ. ಮನೇಲಿ ಯಾರ್ಯಾರಿದ್ದೀರಿ? ತಂದೆ, ತಾಯಿ, ನಮ್ಮ ವೈಫ್ ಮತ್ತು ಮಕ್ಕಳು. ಒಟ್ಟು ನಿಮಗೆ ಕಾಫಿ ತೋಟ ಗದ್ದೆ ಎಷ್ಟಿದೆ? ಕಾಫಿ ತೋಟ ಟೋಟಲ್ ಆಗಿ 10 ಎಕರೆ, ಗದ್ದೆ ಒಂದು 6 ಎಕರೆ, ಮತ್ತೆ ನಾವು ಪಾಳ್ ಬಿಟ್ಟಿರೋ ಗದ್ದೆನ ತಗೊಂಡಿದೀವಿ. ನಿಮ್ ದಲ್ದಲ್ಲೇ ಬೇರೆಯವರು ಗದ್ದೆಯನ್ನು ತೆಗೆದುಕೊಂಡು ಸಾಗುವಳಿ ಮಾಡ್ತಾ ಇದ್ರಿ? ಹೌದು. ಎಲ್ಲಿ ಭತ್ತ ಬೆಳೆಯೋದು ನೀವೆಲ್ಲ? ನಮ್ಮ ಕಿಗ್ಗಾಳ ಗ್ರಾಮದಲ್ಲಿ ಗದ್ದೆ ಅಲ್ಲ. ಹಾಗೆ ಕಳೆದ ವರ್ಷ ಒಂದು ಎಕರೆ ಗದ್ದೆ ಎಷ್ಟು ಪಾಲು ಹನ್ನೆರಡು ವರ್ಷ ಜಾಸ್ತಿ ಅಂತ ಹೇಳ್ಬಹುದು. ಗದ್ದೆಯನ್ನು ತಗೊಂಡು ರೂಟ್ಸ್ ಆಫ್ ಕೊಡುಗು ಅನ್ನೋ ಸಂಘಟನೆ ಇದೆ, ಅದರ ಕೆಳಗಡೆ KJYMC ಕೊಡಗು, SJAVA ಮೋಟರ್ಸ್ ಕ್ಲಬ್, ನಂಗ ಕೊಡುವ ಮತ್ತೆ ಒಂದು ನಾಲ್ಕೈದು ಸಂಘ ಸಂಸ್ಥೆಗಳಿದೆ. ಅವರೆಲ್ಲ ಬಂದು ವರ್ಷಕ್ಕೊಂದ್ಸತಿ ಒಂದು ಪಾಳು ಬಿಟ್ಟಿರೋ ಗದ್ದೆ ನಾವು ಮಾಡುವ ಅಂತ ಹೇಳಿ ಹಾಗೆ ಪಾಳು ಬಿಟ್ಟಿರೋ ಗದ್ದೆ ತಗೊಂಡೀಗ ಅದರಲ್ಲಿ ಬೇಸಾಯ ಮಾಡಿದೀವಿ. ಅದರಿಂದಾಗಿ ಬರೋ ಫ್ಯೂಚರ್ ಜನರೇಷನ್ ಹಾಗೂ ಈಗಿರುವ ಜನರೇಷನ್ಗೂ ಒಂದು ಇನ್ಸ್ಪಿರೇಷನ್ ಆಗಲಿ ಅನ್ನೋದು ಇದು. ಒಳ್ಳೇದು ಒಳ್ಳೇದು. ನಿಮ್ದೆಷ್ಟು ಗದ್ದೆ ಮತ್ತೆ ಈಗ ಬೇರೆಯವ್ರದ್ದೆಷ್ಟು ಜಮೀನನ್ನ ಭತ್ತ ಬೆಳಿಲಿಕ್ಕೆ ತೆಗೆದುಕೊಂಡಿರಿ? ನಾಲ್ಕು ಎಕರೆಷ್ಟು ಬೇರೆಯವ್ರದ್ದು ಜಮೀನ ತೆಗೆದುಕೊಂಡಿದ್ದೀವಿ. ಒಟ್ಟು ಎಷ್ಟು ಎಕರೆ ಗದ್ದೆ ನೀವು ಮಾಡ್ತಾರದು? ಒಟ್ಟು 10 ಎಕರೆ ಅಂತ ಹೇಳ್ಬಹುದು. ಎಷ್ಟು ವರ್ಷ ಆಯ್ತು ನೀವು ಈ ಭತ್ತದ ಬೇಸಾಯದಲ್ಲಿ ತೊಡಸ್ಕೊಂಡಿರೋದು? ಭತ್ತದ ಬೇಸಾಯದಲ್ಲಿ ತೊಡಸ್ಕೊಂಡು ಈಗ ಒಂದು 8-9 ವರ್ಷ ಆಗಿದೆ. ಓಹೋ. ಯಾವ್ದಾದ್ರು ತಳಿಗಳನ್ನ ಬೆಳ್ಕೊಂತ ಬಂದಿದ್ರಿ? ನಮ್ಮ ಇಲ್ಲಿದೆ ತಳಿಗಳಾದಂತ ದೊಡ್ಡಿ, ಕರ್ತ ಮತ್ತು ಇಂಟಾನ್ ಇವುಗಳನ್ನೆಲ್ಲ ಬೆಳೆಸ್ಕೊಂಡ್ ಬಂದ್ವಿ. ಆದ್ರೆ ಬರ್ತಾ ಬರ್ತಾ ಇದ್ದಂಗೆ ಯಂತ್ರೀಕರಣ ಯಾವಾಗ ಬಂತು ಅಲ್ಲಿಗೆ, ಯಾವಾಗ ನಮ್ಮ ಈ ಹಾರ್ವೆಸ್ಟ್ ಗಳಲ್ಲಿ ಬಂತು ಅಲ್ಲಿಗೆ ನಮ್ಮ ದೊಡ್ಡಿ ಮತ್ತು ಎತ್ತರ ಇರುವಂತ ಬೆಳೆಗಳು ಕೊಯ್ಲಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಇನ್ನೊಂದು ಈ ಟೈಮ್ ಅಲ್ಲಿ ಮಳೆ ಬಂದ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಆದ್ರಿಂದ ಈ ಹಾರ್ವೆಸ್ಟ್ ಎಲ್ಲ ಬಂದ್ರೆ ನಮಗೆ ಒಂದೇ ಸತಿ ಕುಯ್ದು ಬಡದು ಅದನ್ನ ಎಲ್ಲ ಮಾಡ್ಲಿಕ್ಕೆ ಒಂದು ತಿಂಗಳು ಏನ್ ಟೈಮ್ ಹಿಡಿತಿತ್ತು ಅದಕ್ಕೆ ಬರೀ ಕೇವಲ 2 ದಿನಗಳಲ್ಲಿ ಆಗ್ಬಿಡ್ತದೆ. ಸೊ ಒಂದು ನಾವು ಮ್ಯಾನ್ಯಲ್ ಅಲ್ಲಿ ತುಂಬಾ ಸೇವ್ ಮಾಡಬಹುದು ಹಾಗೂ ಟೈಮ್, ಯಾಕಂದ್ರೆ ಡಿಸೆಂಬರ್ ಎಂಡ್ ಆಗ್ತಿದ್ದಂತಾನೆ ಕಾಫಿನೂ ಸ್ಟಾರ್ಟ್ ಆಗ್ಬಿಡ್ತದೆ. ಆ ಟೈಮ್ ಅಲ್ಲಿ ನಮಗೆ ಈ ಗದ್ದೆದ ಕೆಲ್ಸನು ಬೇಗ ಆಗ್ಬೇಕು ಹಾಗೂ ಕಾಫಿ ಕೆಲ್ಸಕ್ಕೂ ನಾವು ಬೆಳಗ್ಗೆ ಹೇಳ್ಬೇಕಂದ್ರೆ ಶಾರ್ಟ್ ವೆರೈಟಿ ಅನ್ನೋದು, ಡಾರ್ಫ್ ವೆರೈಟಿ ಮತ್ತೆ ಬೇಗ ಬೆಳೆಯುವಂತದ್ದು 120-140 ಡೇಸ್ ಅಲ್ಲಿ ಬರುವಂತ ತಳಿಗಳಿದೆ. ಈಗ ಅದನ್ನ ನಾವು ಮಾಡ್ತಾ ಇದೀವಿ. ಹೋದ ವರ್ಷ ಆಚೆ ವರ್ಷ ಈ ವರ್ಷ ಯಾವ ತಳಿಯನ್ನ ಬಳಕೆ ಮಾಡ್ಕೊಂಡಿದ್ರಿ? ನಾವು RNR 15048 ಅಂತ, ಅದು ಟೆಕ್ನಿಕಲ್ ನೇಮ್. ಇದು ಆಂಧ್ರದು ತೆಲಂಗಾಣ ಸೋನ್ ಅಂತ ಹೇಳ್ಬಿಟ್ಟು ಇದ್ರ ಹೆಸರು. ಇದನ್ನು ನಾವೊಂದು 3 ವರ್ಷ ಮುಂಚೆ ಮೈಸೂರಿನ ತಗೊಂಡ್ವಿ ಸೀಡ್ನ. ಆಗ ಅಲ್ಲಿ ಹೇಳಿದ್ರು ಇದು ಕೊಡಗಿಗೆ ಸೂಟ್ ಆಗ್ತದ ಇಲ್ವಾ ಅಂತ ಗೊತ್ತಿಲ್ಲ, ಇದು ನೀವೇ ಫಸ್ಟ್ ಗೆ ತಕೊಂಡು ಹೋಗ್ತಿರೋದು, ನೀವೇ ಟೆಸ್ಟ್ ಮಾಡಿ ನಮ್ಗೆ ಹೇಳ್ಬೇಕು ಅಂತ. ಹಾಗೆ ತಗೊಬಂದ್ವಿ ಇಲ್ಲಿ ಬಂದು ಒಂದು ಬೆಳೆದಾದ್ಮೇಲೆ ಒಳ್ಳೆ ಬೆಳೆ ಬಂತು. ಹಾಗೆ ಅವ್ರು ಬಂದ ಅಲ್ಲಿಂದ ಟೆಸ್ಟ್ ಕೂಡ ಮಾಡಿದ್ರು. ಈ ಭತ್ತದ್ದು ಏನಿದಂದ್ರೆ ಈ ಶುಗರ್ ಪೇಷಂಟ್ಸ್ ಗೆ ಮತ್ತೆ ಡಯಾಬಿಟಿಕ್ ಪೇಷಂಟ್ಸ್ ಇದು ತುಂಬಾ ಯೂಸ್ ಆಗುವಂತ ಒಂದು ಅಕ್ಕಿ. ಯಾಕಂದ್ರೆ ಇದ್ರಲ್ಲಿ GI ಕಂಟೆಂಟ್ ಅಂತ ಒಂದ್ ಬರ್ತದೆ ಶುಗರ್, ಇದರಲ್ಲಿ ಅದು ತುಂಬಾ ಕಡಿಮೆನೆ ಇದೆ ಇದರಲ್ಲಿ. ಗ್ಲೈಸೆಮಿಕ್ ಇಂಡೆಕ್ಸ್, ಹೌದು ಗ್ಲೈಸೆಮಿಕ್ ಇಂಡೆಕ್ಸ್, ಈ ಕಂಟೆಂಟ್ ತುಂಬಾ ಕಡಿಮೆನೆ ಇದೆ, ಅದು ಸೈಂಟಿಫಿಕ್ಲಿ ಪ್ರೂವನ್ ಕೂಡ. ಹಾಗೆ ಇಲ್ಲಿ ಬಂದ್ಮೇಲೆ ನಾವು ಅದನ್ನ ತೆಲಂಗಾಣ ಸೋನ್ ಅಂತ ಯಾಕೆ ಹೆಸರನ್ನು ಇಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಊರದ ಹೆಸರು ಇಟ್ಟು ನಾವು ಇಲ್ಲಿಗ ಸಿಗಲ್ ಸನ್ ಅಂತ ಹೇಳ್ಬಿಟ್ಟು ಅದನ್ನ ನಾವು ಬೆಳೆಸ್ತಾ ಇದೀವಿ. ಇದು 3-4 ವರ್ಷ ಈಗ ನಾವು ಅದನ್ನ ಮಾಡ್ತಿರೋದು. ಸೋನಾ ಮಸೂರಿ ಅಕ್ಕಿ ಇದೆಯಲ್ಲ ಅದೇ ತರ ಇರುತ್ತಾ? ಅದೇ ತರ ಇರ್ತದೆ. ಇದು ನಿಮಗೆ ಮಾರ್ಕೆಟ್ ಅಲ್ಲಿ ಈಗ ಶೆಲ್ಫ್ ವ್ಯಾಲ್ಯೂ ಅಂದ್ರೆ ಈಗ ನೀವು ಯಾವ್ದಾದ್ರು ಶಾಪ್ ಅಲ್ಲಿ ತಗೊಳ್ಳೋದಾದ್ರೆ 80-90 ರುಪೀಸ್ ಪರ್ ಕಿಲೋ ಇದೆ. ಇದು ನಾವು ಬೆಳೆಸೋದ್ರೆ ನಮಗೆ 40-50 ರುಪೀಸ್ ಅಲ್ಲಿ ನಿನ್ನ ಮಾಡ್ಕೋಬಹುದು. 4 ವರ್ಷಗಳಿಂದ ಇದನ್ನೇ ಬೆಳ್ಕೊಂತ ಬಂದಿದ್ರಿ, ಚೆನ್ನಾಗಿ ಹೊಂದ್ಕೊಂಡಿದೆ. ಇಳುವರಿ ಹೇಗಿದೆ? ಇಳುವರಿ ತುಂಬಾ ಚೆನ್ನಾಗಿದೆ. ನಾವು ಕೊಡುವಂತ ಗೊಬ್ಬರದ ಮೇಲೆ ಡಿಪೆಂಡ್ ಆಗ್ತದೆ, ಸಾವಯವ ಗೊಬ್ಬರ ಸಗಣಿ ಗೊಬ್ಬರ ಕೊಟ್ಟರೆ ತುಂಬಾ ಚೆನ್ನಾಗಿನೇ ಬರ್ತದೆ. ಸಾವಯವ ಗೊಬ್ಬರ ಹೇಳ್ತಾ ಇದ್ರಿ, ಸಗಣಿ ಗೊಬ್ಬರ ಕೊಡ್ತೀರಾ ಅಥವಾ ಕಾಂಪೋಸ್ಟ್ ಗೊಬ್ಬರ ಕೊಡ್ತೀರಾ, ಎರೆಹುಳು ಗೊಬ್ಬರ ಕೊಡ್ತೀರಾ, ಹೇಗೆ? ಫಸ್ಟ್ ಸಗಣಿ ಗೊಬ್ಬರ ಹಾಕ್ಬಿಟ್ಟು ಆಮೇಲೆ ಗದ್ದೆ ಉಳುವಂತದ್ದು ಅದು ಮೊದಲನೇ ಹಂತ. ಅದಾದ್ಮೇಲೆ ಗ್ಲಾಡಿಸಿಡಿ ಅನ್ನುವಂತ ಗೊಬ್ಬರ ಸೊಪ್ಪು ಅಂತ ಹೇಳ್ತೀವಿ, ಅದನ್ನ ಕಡ್ದು 2ನೇ ಸತಿ ಉಳುಮೆ ಮಾಡುವ ಕೊಡ್ತೀವಿ. ಅದ್ರಲ್ಲಿ ನಮ್ಮ ಎರೆಹುಳು ಮತ್ತೆ ಇದು ಎರಡು ಬ್ಯಾಲೆನ್ಸ್ ಆಗ್ತದೆ. ಇನ್ನು ನಾಟಿ ಆದ್ಮೇಲೆ ಯೂರಿಯಾ ಬೇಕಾದ್ರೆ ಮಾತ್ರ ಹೇಗೆ ಬೆಳೀತಿದೆ ಅನ್ನೋ ನೋಡ್ಬಿಟ್ಟು ಕೊಡ್ತೀವಿ, ಇಲ್ಲಾಂದ್ರೆ ಅದನ್ನು ಕೊಡುದಿಲ್ಲ. ಇತ್ತೀಚಿನ ವರ್ಷಗಳು ಏನಾಗಿದೆ ಅಂದ್ರೆ ಗದ್ದೆ ನೆಟ್ಟು 1-2 ತಿಂಗಳು ಯಾವಾಗ ಸಸಿಗಳು ಹೇಳ್ತಾ ಬರ್ತದೋ ಆಗ ಈ ಹುಳ ಬೀಳುವಂತದ್ ಭಾರಿ ಅಂತಂದ್ರೆ, ಈಗ ಮುಂಚೆ ಟೈಮ್ ಅಲ್ಲಿ ಅಷ್ಟು ಇರ್ಲಿಲ್ಲ, ಈಗ ಅದು ಭಾರಿ ಅಂತಂದ್ರೆ ಆಗಿದೆ. ಅದರಿಂದ ನಾವು ಕೆಮಿಕಲ್ ಸ್ಪ್ರೇ ಮಾಡ್ಲೇಬೇಕಾದಂತ ಒಂದು ಸ್ಥಿತಿ. ಈಗ ಅದು ಕೂಡ ಸಾವಯವ ಸ್ಪ್ರೇಗಳು ಬಂದಿದೆ, ಆಮೇಲೆ ಅದಕ್ಕೆ ಮಾರ್ಕೆಟಿಂಗ್ ಬರ್ತಾ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಅಂದ್ರೆ ರಾಸಾಯನಿಕ ಗೊಬ್ಬರದ ಬಗ್ಗೆ ಹೆಚ್ಚು ಒಲವಿಲ್ಲ ನಿಮ್ದು, ಏನಿದ್ರು ಸಾವಯವ ಗೊಬ್ಬರ ಗ್ಲಿರ್ಸಿಡಿಯ ಸೊಪ್ಪು ಇದನ್ನ ಕೊಟ್ಕೊಂಡು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನ ಹಾಕೊಳ್ತೀರಿ ಅಗತ್ಯ ಅಲ್ವಾ? ಯಾಕಂದ್ರೆ ಈಗ ನಾವು ಮಣ್ಣಿಗೆ ಹಾಕಿದ್ದು ಭತ್ತದಲ್ಲಿ ಬಂದೇ ಬರ್ತದೆ, ಈ ರಾಸಾಯನಿಕ ಯಾಕೆ ನಾವು ತಿನ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಮ್ದು ನಿಜ. ಅದರಿಂದಾಗಿ ಆದಷ್ಟು ಸಾವಯವ ಗೊಬ್ಬರ ಎರೆಹುಳ ಸಗಣಿ ಗೊಬ್ಬರ ಬೆಳೆಸಿ ಮಾಡುವ ಬೆಳೆಯುವಂತದ್ದು ಒಳ್ಳೇದು. ಸಗಣಿ ಗೊಬ್ಬರ ನೀವೇ ಉತ್ಪಾದನೆ ಮಾಡ್ಕೊಂತೀರಾ ಖರೀದಿ ಮಾಡ್ಕೊಂತೀರಾ? ಮುಂಚೆ ನಮ್ಮಲ್ಲಿತ್ತು ಈಗಿಲ್ಲ, ಈಗ ಖರೀದಿ ಮಾಡಬೇಕಾದಂತ ಪರಿಸ್ಥಿತಿ. ಯಾಕಂದ್ರೆ ಹಸುಗಳು ಮುಂಚೆ ಅಂದ್ರೆ ಕೊಟ್ಟಿಗೆ ಇರ್ತಿತ್ತು, ಗೊಬ್ಬರ ಸಿಗ್ತಿತ್ತು, ಆದ್ರೆ ಈಗ ಸ್ವಲ್ಪ ಕಡಿಮೆ ಅನ್ನೋದು. ಆದ್ರೂ ನೋಡಿ, 10 ಎಕರೆ ಪ್ರದೇಶಕ್ಕೆ ಬೇಕಾಗಿರುವಷ್ಟು ನೀವು ಖರೀದಿ ಮಾಡ್ಕೊಳ್ತೀರಿ, ಎಲ್ಲಿಂದ ತಗೊಳ್ತೀರಿ, ಎಷ್ಟು ತಗೊಳ್ತೀರಿ? ಅದು ಡಿಪೆಂಡ್ ಅಂದ್ರೆ, ಈಗ 1 ವರ್ಷ ಹಾಕಿದ್ರೆ ಇನ್ನೊಂದು ವರ್ಷ ಸ್ವಲ್ಪ ಕಮ್ಮಿ ಹಾಕಿದ್ರೆ ಸಾಕು. ನಾವು ಹುಣಸೂರಿಂದ ಅಥವಾ ಪಂಚೋಳಿಂದ ತಗೋತಿದೀವಿ, ಅಲ್ಲಿಂದ ಸೀದಾ ನಾವು ಗುಂಡಿ ನೋಡಿ ಆ ಗುಂಡಿನ ತಗೊಂಡು ಅಲ್ಲಿಂದ ತಗೊಬಂದು. ಸರಿನೇ. ಪ್ರತಿ ವರ್ಷನೂ ಹಾಕೋದಿಲ್ವಾ ಅಥವಾ ಒಂದು 5 ಎಕರೆಗೆ ಹಾಕಿ ಇನ್ನೊಂದು 5 ಎಕರೆಗೆ ಕಡಿಮೆ ಮಾಡೋದು, ಈ ತರ ಮಾಡ್ತೀರಾ ಹೇಗೆ? ಹೌದು, ಒಂದು 5 ಎಕರೆ ಹಾಕಿದ್ರೆ ಇನ್ನೊಂದು ವರ್ಷ ಇನ್ನೊಂದು 5 ಎಕರೆ ಹಾಕ್ತೀವಿ. ಸರಿನೇ ಸರಿನೇ. ಈ ಸೊಪ್ಪುದು ಏನಿದೆ ಅದನ್ನ ಮಾತ್ರ ಪ್ರತಿ 10 ಎಕರೆಗೆ ಎಲ್ಲದಕ್ಕೂ ಹಾಕ್ತೀವಿ. ಎಲ್ಲಿಂದ ತಗೊಂಬರ್ತೀರಿ ಗ್ಲಾಡಿಸಿಡಿಯ ಸೊಪ್ಪನ್ನ? ಗ್ಲಾಡಿಸಿಡಿಯ ನಮ್ಮ ಈ ಗದ್ದೆ ಕರೆಯಲ್ಲಿ ಎಲ್ಲ ಇದ್ರಲ್ಲಿ ನಟ್ಟಿದೀವಿ. ಓಹೋ. ಹಾಗೂ ತೋಟದಲ್ಲಿ ಸುತ್ತ ಬೇಲಿ ಸುತ್ತ ಗ್ಲಾಡಿಸಿಡಿಗಳು ನಟ್ಕೊಂಡಿದೀವಿ. ಅದು ಕರೆಕ್ಟ್ ಮಳೆಗಾಲಗೇನೆ ಅದು ಒಳ್ಳೆ ಚಿಗುರು ಬಂದಿರ್ತದೆ, ಆ ಟೈಮ್ ತುಂಬಾ ಯೂಸ್ ಆಗ್ತದೆ. ಅದು ಅದನ್ನ ಬಳಕೆ ಮಾಡ್ಬೇಕನ್ನೋ ಒಂದು ಆಲೋಚನೆ ಹೇಗ್ ಬಂತು ತಮ್ಗೆ? ಗೊಬ್ಬರ ಸೊಪ್ಪು ಅಂತಾನೆ, ಅದರ ಹೆಸರು. ನೈಟ್ರೋಜನ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ, ನ್ಯಾಚುರಲ್ ಆಗಿ ನಮ್ಗೆ ಆ ನೈಟ್ರೋಜನ್ ಕಂಟೆಂಟ್ ಬರ್ತದೆ. ಯಾರು ಹೇಳಿದ್ರು ನಿಮ್ಗೆ ಈ ವಿಚಾರ, ಗ್ಲಿರ್ಸಿಡಿಯ ಸೊಪ್ಪು ಗೊಬ್ಬರಕ್ಕಾಗಿ ಮತ್ತೆ ಇದರಲ್ಲಿ ಸಾರಜನಕದ ಅಂಶ ಚೆನ್ನಾಗಿದೆ, ಇದನ್ನು ಬಳಕೆ ಮಾಡ್ಕೊಳ್ಬಹುದು ಗದ್ದೆಗೆ ಅಥವಾ ಭತ್ತಕ್ಕೆ ಅಂತ ಅನ್ಕೊಂಡು? ನಾವು ಗದ್ದೆ ಮಾಡ್ತಿರುವಾಗ ನಮ್ಮ ಹಿರಿಯವರೆಲ್ಲ ಹೇಳ್ತಿದ್ರು. ಸರಿನೇ ಸರಿನೇ. ಹಾಗೆ ಏನಿದ್ರು ಎಕ್ಸ್ಪೀರಿಯನ್ಸ್ ಅವರು ಅಷ್ಟು ನಮ್ಗೆ ಇರ್ಲಿಲ್ಲ, ಅವರು ನಮ್ಗೆ ಏನು ಮಾರ್ಗದರ್ಶನ ಕೊಡ್ತಾರೆ ಅದನ್ನ ಪ್ರತಿಯೊಂದು ತಗೊಂಡು ನಾವು ಈಗ ಮಾಡ್ತಾ ಇದೀವಿ. ಸರಿನೇ ಸರಿನೇ. ಯಾವ ತಿಂಗಳಲ್ಲಿ ಸಸಿಗಳನ್ನ ನಾಟಿ ಮಾಡ್ತೀರಿ? ಮುಂಚೆ ನಾವು ದೊಡ್ಡಿ ಮತ್ತೆ ಇಂಟರ್ನ್ ಇಂಥ ಬೆಳೆಗಳು ನಡೆಯುವಾಗ ಜೂನ್ ಲಾಸ್ಟ್ ವೀಕ್ ಇಂದ ಜುಲೈ ಎಂಡ್ ಒಳಗೆ ನಾವು ಮುಗಿಸ್ಬಿಡ್ತೀವಿ. ಈಗ ಅದು ಬೆಳೆಗಳು ಬೇಗ ಬರೋದ್ರಿಂದ ಆಗಸ್ಟ್ 15th ಮೇಲೆ ಮಾಡ್ತೀವಿ. ಈ ಮಳೆ ಒಂದು ಇದರಿಂದಾಗಿ, ಯಾಕಂದ್ರೆ ಒಂದು 2-3 ವರ್ಷ ಕಂಟಿನ್ಯೂಸ್ ಆಗಿ ತುಂಬಾ ಮಳೆ ಆಗಿ ಹೊಳೆ ಬರೋದು ಇದಲ್ಲಿತ್ತು, ಅದನ್ನ ಅವಾಯ್ಡ್ ಮಾಡಿ ಒಂದು 15th ಮೇಲೆ ನಟ್ರೆ ನಮಗೆ ಅದು ಡಿಸೆಂಬರ್ ಎಂಡ್ ಗೆ ಕರೆಕ್ಟ್ ಆಗಿ ನಮಗೆ ಕುಯ್ಲಿಕ್ಕೆ ಬರ್ತದೆ. ಸ್ವಲ್ಪ ಬೇಗ ಬಂದ್ಬಿಟ್ರು ಕಷ್ಟನೇ, ಯಾಕಂದ್ರೆ ಮಳೆ ಈಗ ನಿಂತಿರೋದಿಲ್ಲ, ದೇವದೇ ಮಳೆ ಆಗ್ತಾನೆ ಇರ್ತದೆ. ಹಾರ್ವೆಸ್ಟರ್ ಆ ಟೈಮಲ್ಲಿ ನಮಗೆ ಅವೈಲೇಬಿಲಿಟಿನೂ ಇರ್ತದೆ. ಎಷ್ಟು ದಿನದ ಸಸಿಗಳನ್ನ ನಾಟಿ ಮಾಡ್ಕೊಂತೀರಿ? 18-21 ದಿನಗಳು ಆಗಂತ ಸಸಿಗಳನ್ನ. ಕೈಯಿಂದ ನಾಟಿ ಮಾಡಿಸ್ತೀರಾ, ಯಂತ್ರವನ್ನ ಬಳಕೆ ಮಾಡ್ಕೊಳ್ತೀರಾ? ಯಂತ್ರವನ್ನು ಬಳಸಿ ನೋಡಿದ್ವಿ, ಯಂತ್ರದಿಂದ ಮಾಡಿದ್ರೆ ಟೇಬಲ್ ಸೇವ್ ಆಗ್ತದೆ. ಕೈಯಲ್ಲಿ ನಾಟಿ ಮಾಡಿದ್ರು ಆ ನಾಟಿದು ಇದೆ ಬೇರೆ, ಅದು ಯಂತ್ರದಲ್ಲಿ ಮಾಡಿದ ಒಂದು ರೀತಿನೇ ಬೇರೆ. ಆದ್ರೆ ನಾವು ಯಂತ್ರ ಉಪಕರಣ ಕರೆಕ್ಟ್ ಆಗಿ ಬಂದ್ರೆ ತುಂಬಾನೇ ಲಾಭ ಇದೆ ಅದ್ರಲ್ಲಿ. ಯಾಕಂದ್ರೆ ಆ ಡಿಸ್ಟೆನ್ಸ್ ಅನ್ನು ಕರೆಕ್ಟ್ ಆಗಿ ಇಟ್ಟಿರ್ತದೆ, ಎಷ್ಟು ನಾಟಿ ಒಳಗೆ ಹೋಗ್ಬೇಕು ಅದು ಕರೆಕ್ಟ್ ಆಗಿರ್ತದೆ, ಮತ್ತೆ ನಾವು ನೀರು ಮೇಂಟೈನ್ ಮಾಡ್ಲಿಕ್ಕಾಗ್ಲಿ, ನಮಗೆ ಕಳೆ ತೆಗಿಲಿಕ್ಕಾಗ್ಲಿ ತುಂಬಾನೇ ಯೂಸ್ ಆಗ್ತದೆ. ಯಾಕಂದ್ರೆ ಕಳೆ ತೆಗೆಯುವಂತ ಯಂತ್ರವೂ ಇದೆ, ಈಗ ಈ ಯಂತ್ರದಲ್ಲಿ ನಾಟಿ ಮಾಡಿದ್ರೆ ನಮ್ಗೆ ಇದೆಲ್ಲ ತುಂಬಾ ಉಪಯೋಗ ಬರ್ತದೆ. ಕಳೆ ತೆಗೆಯುವಂತ ಯಂತ್ರ ಮತ್ತೆ ನೀರನ್ನು ಎಷ್ಟು ಅದ್ರಲ್ಲಿ ಮೇಂಟೈನ್ ಮಾಡ್ಬೇಕು ತುಂಬಾ ಹೆಲ್ಪ್ ಆಗ್ತದೆ ಅದ್ರಲ್ಲಿ. ಮತ್ತೆ ಕೈಯಲ್ಲಿ ಮಾಡುವಂತದ್ದು ಮುಂಚಿನ ಮಾಡ್ತಾ ಬಂದಿದ್ದು ನಾವು, ಅದೇ ಏನಂದ್ರೆ ಸ್ವಲ್ಪ ಮ್ಯಾನುವಲ್ ಲೇಬರ್ ನಮ್ಗೆ ತುಂಬಾ ಜಾಸ್ತಿ ಆಗ್ತದೆ. ನಮ್ಮ ಈ ಕೊಡಗಿನ ಗದ್ದೆಗಳಲ್ಲಿ ನೋಡಿರ್ಬೋದು, ಮೂಲೆ ಮೂಲೆಗಳಿಗೆಲ್ಲ ಯಂತ್ರ ಹೊಲಿಕೆ ಆಗುದಿಲ್ಲ, ಅಂತ ಜಾಗದಲ್ಲಿ ಮ್ಯಾನುವಲ್ ಲೇಬರ್ ನಮ್ಗೆ ಆ ಟೈಮಲ್ಲಿ ಹೆಲ್ಪ್ ಆಗ್ತದೆ. ಯಂತ್ರವನ್ನು ಉಪಯೋಗಿಸ್ಕೊಳ್ತೀರಿ, ಕಾರ್ಮಿಕರನ್ನು ಬಳಕೆ ಮಾಡ್ಕೊಳ್ತೀರಾ ಅಥವಾ ಹೇಗೆ? ಹೌದು, 2 ವರ್ಷದಿಂದ ಕಾರ್ಮಿಕರು ಇದ್ದಾರೆ, ಈಗ ಮ್ಯಾನುವಲ್ ಮಾಡಿದ್ವಿ. ಸರಿನೇ. ಕಾರ್ಮಿಕರು ಶಾರ್ಟೇಜ್ ಇದ್ದ ಟೈಮಲ್ಲಿ ಯಂತ್ರೋಪಕರಣವನ್ನು ಬಳಕೆ ಮಾಡಿದ್ವಿ. ಸರಿನೇ ಸರಿನೇ. ಆದ್ರೆ ಅದು ಇನ್ನೂ ನಮಗೆ ಪ್ರೋಗ್ರೆಸ್ ಆಗ್ಬೇಕು, ಯಂತ್ರೋಪಕರಣ ಅಂತದ್ದು ಟೆಕ್ನಿಕಲ್ ಇನ್ನೂ ಸ್ವಲ್ಪ ಡೆವಲಪ್ ಆಗ್ಬೇಕು ಅಂತ ಅನ್ಸ್ತದೆ ನಮ್ಮ ಈ ಕೊಡಗಿನ. ಕಳೆನಾಶಕಗಳನ್ನ ಏನಾದ್ರೂ ಸಿಂಪಡಣೆ ಮಾಡ್ಕೊಂತೀರಾ ಕಳೆ ಬರದಂಗೆ, ಅಥವಾ ಕೈಯಿಂದನೇ ಕೀಳಿಸ್ತೀರಾ, ಅಥವಾ ಅಷ್ಟೊಂದು ಕಳೆ ಬರೋದಿಲ್ವಾ ಹೇಗೆ? ಅದೇ ಮೇನ್ ಪ್ರಾಬ್ಲಮ್ ಕಳೆದು, ಕಳೆನಾಶಕನೂ ಬಾರಿ ಕಮ್ಮಿನ ಯೂಸ್ ಮಾಡೋದು, ಲಾಸ್ಟ್ ಇಯರ್ ಇಂದ ಯೂಸ್ ಮಾಡ್ತಿದೀವಿ, ಪರವಾಗಿಲ್ಲ ತುಂಬಾ ಎಫೆಕ್ಟಿವ್ ಇದೆ. ಒಂದ್ ಸತಿ ನಾವು ಕೈಯಲ್ಲಿ ತೆಗೆದ್ರೆ ಏನಾಗ್ತಂದ್ರೆ ನಟ್ಟಿರ್ತೀವಿ, ನೆಟ್ಟು ಕಾಲಾಡು ಅಂತ ಹೇಳ್ತಿದ್ರು ಮುಂಚೆ ಗೊಬ್ಬರ ಹಾಕಿ, ಇದೊಂದು ಕಳೆ ತೆಗಿತಾ ಬಂದ್ರೆ ಬೆಳೆನು ಚೆನ್ನಾಗಿ ಇರ್ತದೆ, ಅದು ಎಲ್ಲೆಲ್ಲಿ ಹೋಗಿದೆ ಹೇಗೆ ಬೆಳೆ ಇದು ಇದೆ ಅಂತ ನಮ್ಗೆ ಅದ್ರಲ್ಲಿ ಚೆನ್ನಾಗಿ ಗೊತ್ತಾಗ್ತದೆ. 120-130 ದಿನಗಳಲ್ಲಿ ಕಟಾವಿಗೆ ಬರುತ್ತೆ ಈ ಒಂದು ಹೊಸ ತಳಿ. ಹೌದು, 120-140 ಡೇಸ್ ಅಲ್ಲಿ ನಾವು ಇದು ಮಾಡ್ಕೋಬಹುದು. ಪಾಲಿಶ್ ಮಾಡಿದಾಗ ಹೇಗಿರುತ್ತೆ, ಪಾಲಿಶ್ ಮಾಡದಲ್ಲೇ ಹೇಗಿರುತ್ತೆ ಅಕ್ಕಿ ಒಳಗಡೆ? ಬಿಳಿ ಅಕ್ಕಿನೇ ಅದು, ಅನ್ಪಾಲಿಶ್ಡ್ ಅಕ್ಕಿ ತುಂಬಾ ವ್ಯಾಲ್ಯೂ ಜಾಸ್ತಿ, ನ್ಯೂಟ್ರಿಯೆಂಟ್ಸ್ ಎಲ್ಲ ಅದ್ರಲ್ಲಿ ಇರ್ತದೆ ಅಂತ ಹೇಳ್ಬೋದು. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಗೆ ಅಕ್ಕಿ ಬಿಳಿಯಾಗಿ ಕಾಣ್ಬೇಕು ಅಂತ ಹೇಳ್ಬಿಟ್ಟು ಕೋಟಿಂಗ್ ತೆಗ್ಬಿಡ್ತೀವಿ ನಾವು. ಅನ್ಪಾಲಿಶ್ಡ್ ಮಾಡಿರುವಂತದ್ದು ಉತ್ತಮ, ನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಗೆ ಸಿಗ್ತದೆ ಅದರಲ್ಲಿ. ಹೌದು. ಎಕರೆಗೆ ನಿಮ್ಮಲ್ಲಿ ಈಗ ಒಂದು 4 ವರ್ಷಗಳಿಂದ ಎಷ್ಟು ಇಳುವರಿ ಪಡ್ಕೊಳ್ತಾ ಇದ್ರಿ? ಎಕರೆಗೆ ನಮ್ಗೆ 20-22 ಕ್ವಿಂಟಲ್ ತನಕ ಬರ್ತದೆ. ಪರವಾಗಿಲ್ಲ. ಹೌದು. ಮಾರಾಟದ್ದು ಹೇಗೆ ಇಟ್ಕೊಂಡಿದ್ರಿ, ಭತ್ತನ ಮಾರಾಟ ಮಾಡ್ತೀರಾ, ಅಕ್ಕಿ ಮಾರಾಟ ಮಾಡ್ತೀರಾ? ಮೇನ್ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಇರೋದೇ ನಮ್ಗೆ ಮಾರ್ಕೆಟ್ ಅದು. ಏನಾಗ್ತದೆ ಅಂದ್ರೆ RMC ದು ಮಾರ್ಕೆಟ್ ಓಪನ್ ಆಗೋದೇ ಜನವರಿ ಎಂಡ್ ಫೆಬ್ರವರಿಗೆ, ಆ ಟೈಮಲ್ಲಿ ನಮ್ಮಲ್ಲಿ ಎಲ್ಲ ಕುಯ್ದು ಆಗ್ಬಿಟ್ಟಿರ್ತದೆ, ಸ್ಟಾಕ್ ಇಟ್ಕೊಳ್ಳಿಕ್ಕೂ ತುಂಬಾ ಕಷ್ಟ ಆಗ್ತದೆ ಇಲ್ಲಿದ್ದು ರೈತರಿಗೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಈ ಮಧ್ಯವರ್ತಿಗಳು ಬಂದು 1800 ಬೆಲೆ ಇರುವಂತ ಅಕ್ಕಿನ ಬರೀ 1200-1300 ರೂಪಾಯಿಗೆ ತಕೊಂಡು ಹೋಗ್ಬಿಡ್ತಾರೆ. ಇದು ನಮಗೂ ಅನುಭವಿಸುತ್ತದೆ. ಅದರಿಂದ ಏನ್ ಮಾಡಿದ್ರು, ಇದು ಊಟ ಮಾಡುವಂತ ಅಕ್ಕಿ ಆಗಿದ್ರಿಂದ ನಾವು ಇಲ್ಲಿ ಲೋಕಲ್ ಮಾರ್ಕೆಟ್ ಅಂತ ಮಾಡ್ಕೊಂಡಿದೀವಿ. ಅಂದ್ರೆ ಫಸ್ಟ್ ನಾವು ಬುಕಿಂಗ್ ತಗೋತೀವಿ, ಯಾರಿಗೆ ಎಷ್ಟು ಬೇಕಾಗ್ತದೆ. ಆನ್ಲೈನ್ ಆವರೇಜ್ ಅಂದ್ರೆ ಒಂದು ಫ್ಯಾಮಿಲಿಗೆ 10-12 ಕ್ವಿಂಟಲ್ ಭತ್ತ ತಗೋತಾರೆ. ಹಾಗೆ ಲೋಕಲ್ ಬುಕಿಂಗ್ ಸಿಗ್ಬಿಡ್ತದೆ ಸುಮಾರು. ಇದು ಒಂದು 2 ವರ್ಷ ಮುಂಚೆ 1800 ಇತ್ತು, ಈಗ 2000 ಆಯ್ತು. ಇನ್ನು ಈ ಟ್ರ್ಯಾಕ್ಟರ್ದು ಮತ್ತೆ ಲೇಬರ್ಸ್ದು ಎಲ್ಲ ಕಾಸ್ಟ್ ಜಾಸ್ತಿ ಆಗ್ತಿದ್ದಂತಾನೆ ಅನಿವಾರ್ಯ ಕಾರಣದಿಂದ ನಾವು ಈ ಭತ್ತದ ರೇಟ್ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಗ್ತದೆ. 2000-2200 ತನಕ ಲೋಕಲ್ ಮಾರ್ಕೆಟ್ ಸಿಗ್ತದೆ. ಯಾಕಂದ್ರೆ ಇದು ಊಟ ಮಾಡೋ ಅಂತ ಭತ್ತ ಆಗಿದ್ರಿಂದ ಗದ್ದೆ ಮಾಡೋ ತುಂಬಾ ಕಡಿಮೆ ಇದ್ದಾರೆ. ಹಾಗೂ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ತೀವಿ, ಹಾಗೂ ಹೊರಗಡೆಯಿಂದ ಅಕ್ಕಿ ತೆಗೆದು ಅದು ಊಟ ಮಾಡಿ ಬೇಸರ ಆದವರು ಭತ್ತ ಸಿಗೋದ್ರೆ ಭತ್ತ ತಕೊಂಡು ಅದನ್ನ ಅಕ್ಕಿ ಮಾಡಿದ್ರೆ ಅದ್ರಲ್ಲಿ ತೌಡ್ ಅಂತ ಏನ್ ಹೇಳ್ತೀವಿ ಅದು ಸಿಗ್ತದೆ, ಯೂಸ್ ಮಾಡ್ಕೋಬಹುದು. ಮುಚ್ಚಿನೂ ಸಿಗ್ತದೆ, ಅದನ್ನು ತರಿ ಅದು ಅಂತ ಮಾಡ್ಕೋಬಹುದು. ಹಾಗೀಗ ಇಲ್ಲಿ ಲೋಕಲ್ ಮಾರ್ಕೆಟ್ ಇದ್ದು ನಾವು ಅದನ್ನೇ ಸೇವ್ ಮಾಡ್ತೀವಿ. ಅಂದ್ರೆ ಅಲ್ಲೆಲ್ಲ ಯಾರ್ಯಾರು ಗ್ರಾಹಕರು ಇದ್ರೆ ಅವ್ರಿಗೆ ಭತ್ತವನ್ನೇ ಕೊಟ್ಬಿಡ್ತೀರಾ, ಅಕ್ಕಿನೂ ಮಾಡಿ ಮಾರಾಟ ಮಾಡ್ತೀರಾ? ಭತ್ತವನ್ನೇ ಕೊಟ್ಟು ಬಿಡ್ತೀವಿ. ಅಕ್ಕಿ ಮಾಡಿ ಕೊಡೋ ಅಂದ್ರೆ ಅದು ಪುನಃ ನಾವು ತುಂಬಾ ಸ್ಟಾಕ್ ಇಟ್ಕೋಬೇಕಾಗ್ತದೆ, ಅಂಡ್ ಅವರಿಗೂ ಲಾಸ್ ಇದ್ರಲ್ಲಿ ಕಾಸ್ಟ್ ಜಾಸ್ತಿ ಬೀಳ್ತದೆ ಅವರಿಗೆ. ಅಕ್ಕಿ ಮಾಡಿಸಿ ಕೊಡೋದ್ರೆ ಭತ್ತನೆ ಕೊಡೋದ್ರೆ ಅವರಿಗೆ ತೌಡ್ ಅಂತ ಏನ್ ಬರ್ತದೋ ಅದನ್ನ ಮಿಲ್ ಅಲ್ಲಿ ಸೇಲ್ ಮಾಡಬಹುದು. ಹಾಗೂ ಈ ನುಚ್ಚಿ ಕೂಡ ಅವರಿಗೆ ಸಿಗ್ತದೆ. ಈಗ ನಾವು ಮಾಡಿ ಕೊಡೋದಾದ್ರೆ ಈ ಎರಡು ಇದನ್ನು ನಾವೇ ಇಟ್ಕೋತೀವಿ, ಗ್ರಾಹಕರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅದು. ಯಾಕಂದ್ರೆ ನಾವು ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಕ್ಯಾಲ್ಕುಲೇಟ್ ಮಾಡುವಾಗ ನಮ್ಗೆ ಅದು ಕೊಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಬರ್ತದೆ ಅವರಿಗೆ. ಡೈರೆಕ್ಟ್ ಭತ್ತ ತಕೊಂಡ್ರೆ ಈಗ ಒಂದು 15 ಚೀಲ ಭತ್ತ ಇಟ್ಕೊಂಡ್ರೆ ಒಂದೊಂದು ಕ್ವಿಂಟಲ್ ಮಾಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ 1 ವರ್ಷಕ್ಕೆ ನಡೀತದೆ. ಒಂದ್ ಚೀಲ 2 ಚೀಲ ಕೇಳಿದ್ರು ಕೊಡ್ತೀರಿ, 5-10 ಚೀಲ ಕೇಳಿದ್ರು ಕೊಡ್ತೀರಿ, 10-20 ಚೀಲ ಕೇಳಿದ್ರು ಕೊಡ್ತೀರಿ? ಹೌದೌದು. ಮೂರ್ನಾಡ್ನಲ್ಲೇ ಮಾರಾಟ ಮಾಡ್ತೀರಾ ಅಥವಾ ಕಿಗ್ಗಲಲ್ಲೇ ದಾಸ್ತಾನು ಮಾಡಿ ಅಲ್ಲಿಂದ ಅಲ್ಲಿಗೆ ಮಾರಾಟ ಮಾಡ್ಬಿಡ್ತೀರಾ? ಕಿಗ್ಗಲಲ್ಲೂ ದಾಸ್ತಾನು ಮಾಡ್ತೀವಿ, ಇಲ್ಲಿ ಮೂರ್ನಾಡಲ್ಲೂ ಮಾಡ್ತೀವಿ. ಈ ಹಾರ್ವೆಸ್ಟರ್ ಇಂದ ಕುಯ್ಯೋದ್ರಿಂದಾಗಿ ಅದನ್ನ ಒಂದು 4 ದಿನ ಒಣಗಿಸಬೇಕಾಗ್ತದೆ. ಮುಂಚೆ ನಾವು ಕೈಲಿ ಕುಯ್ದು ಬಡದು ಭತ್ತ ತೆಗಿಯೋದು ಅದು ಫುಲ್ ಡ್ರೈ ಆಗಿ ಬರ್ತಿತ್ತು. ಈಗ ಏನಾಗ್ತದೆ, ಒಂದೇ ದಿನ ಫುಲ್ ಭತ್ತ ಬಂದ್ಬಿಡ್ತದೆ. ಬಂದ್ಮೇಲೆ ಒಂದು 4 ದಿನ ಒಳ್ಳೆ ಬಿಸಿಲಿಗೆ ಡ್ರೈ ಮಾಡ್ಬೇಕಾಗ್ತದೆ, ಇಲ್ಲಾಂದ್ರೆ ಭತ್ತ ಪುಡಿ ಆಗೋದು ಅಥವಾ ಅಕ್ಕಿ ಮಾಡಿದ್ಮೇಲೆ ಅದು ಹುಳಾಗೋದು ಆತರ ಚಾನ್ಸಸ್ ಇರ್ತದೆ. ಅದನ್ನ ಫುಲ್ ಡ್ರೈ ಮಾಡಿ ಅಲ್ಲ 50 ಕೆಜಿ ಚೀಲ ಮಾಡಿ ಇಡ್ತೀವಿ. ಗ್ರಾಹಕರು ಡೈರೆಕ್ಟ್ ಆಗಿ ಬಂದು ತಗೋಬಹುದು. ಇಲ್ಲೇ ಕೊಡಗಿನಲ್ಲೇ ಮಾರಾಟ ಆಗುತ್ತೆ ಅಥವಾ ಮೈಸೂರು ಆ ಕಡೆ ಕಡೆ ತಗೊಂಡು ಹೋಗೋರು ಇದಾರ? ಹೈದ್ರಾಬಾದ್ ಹೋಗಿದ್ದು ಇದೆ ನಮ್ ಕೈಯಿಂದ. ಹೌದ್ರಾ? ಮೈಸೂರಿಗೆ ತಗೊಂಡು ಹೋಗ್ತಾರೆ, ಇಲ್ಲಿಂದ ಬಂದು ಅಕ್ಕಿ ಮಾಡಿ ತಗೊಂಡು ಹೋಗ್ತಾರೆ. ಬ್ಯಾಂಗ್ಳೂರು ಕಾಫಿ ತೋಟವನ್ನು ನಿರ್ವಹಿಸಿಕೊಂಡು ಈ ಕಡೆ ಭತ್ತದ ಒಂದು ಬೆಳೆಯನ್ನ 1 ಎಕರೆ 2 ಎಕರೆ ಅಲ್ಲ 10 ಎಕರೆ ಅಲ್ಲಿ ಸಾಗುವಳಿ ಮಾಡ್ತಾ ಇದ್ರಲ್ಲ, ಏನ್ ಅನ್ಸುತ್ತೆ? ತುಂಬಾ ಖುಷಿ ಅನಿಸ್ತದೆ. ಯಾಕಂದ್ರೆ ಕಾಫಿ ತೋಟದಾದ್ರೆ ನಮ್ಗೆ ವರ್ಷಕ್ಕೊಂದು ಬ್ಲೌಸಮ್ಮ, ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ನೋಡ್ಲಿಕ್ಕೆ ಸಿಗೋದು ಕಾಫಿ ಕುಯ್ಯೋದೊಂದೇ, ಅದ್ರ ಬೇರೆ ಕೆಲಸಗಳು ಇರ್ತದೆ. ಆದ್ರೆ ಭತ್ತದಲ್ಲಿ ಏನಾಗ್ತದಂದ್ರೆ ಈ ಭತ್ತ ನಾವು ನೀರಿಗೆ ಹಾಕುವಾಗ ಅದನ್ನೊಂದು ಚಿಕ್ಕ ಮೊಳಕೆಯಿಂದ ಹಿಡಿದು ಅದು ಸಸಿಯಾಗಿ ಅದು ಪೊಡೆ ಕಟ್ಟಿ ಅದ್ರಲ್ಲಿ ಆ ಭತ್ತ ಅದು ಹೂ ಬಂದು ಭತ್ತ ಆಗಿ ನೆಕ್ಸ್ಟ್ ಮನೆಗೆ ತಕೊಂಡ್ಬರೋದು ಅದ್ರಲ್ಲಿ ಇರುವಂತದ ಸಂತೋಷನೇ ಬೇರೆ. ಅದು ಒಂದೊಂದು ಹಂತದಲ್ಲಿ ನೋಡುವಂತ ಒಂದು ಇದಿದೆಯಲ್ಲ, ಅದು ಫುಲ್ ಸೈಕಲ್ ನಾವು ಒಂದು 6 ತಿಂಗಳಲ್ಲಿ ನೋಡಬಹುದು. ಒಂದು ಇನ್ನೊಂದು ಕಾಫಿ ಕಮರ್ಷಿಯಲ್ ಕ್ರಾಪ್, ಅದು ನಾವು ನೇಚರ್ಗೆ ರಿಟರ್ನ್ ಕೊಡುವಂತದ್ದು ಯಾವ್ದು ಇಲ್ಲ ಅದ್ರಲ್ಲಿ. ಆದ್ರೆ ಈ ಗದ್ದೆಲಿ ಅದು ಹೇಳ್ತಾರಲ್ಲ, ನೇಚರ್ ನಮಗೆ ಏನ್ ಕೊಟ್ಟಿದೆ ಅಂತ ಹೇಳೋದಿಂತ ನಾವು ನೇಚರ್ ಏನ್ ಕೊಟ್ಟಿದೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ. ಹಾಗೆ ಇದರಲ್ಲಿ ನಾವು ನೇಚರ್ ಕೂಡ ಕೊಡ್ತೀವಿ. ಯಾಕಂದ್ರೆ ಈ ಗದ್ದೆ ಮಾಡೋದ್ರಿಂದಾಗಿ ನೀರಿನ ಮಟ್ಟ ಹಾಗೂ ಎಷ್ಟೋ ಪಕ್ಷಿಗಳಿಗೂ ಆಹಾರ ಆಗ್ತದೆ ಅದ್ರಲ್ಲಿ, ನೇಚರ್ ಫ್ರೆಂಡ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ. ಕಾಫಿ ತೋಟ ಮಾಡೋದನ್ನು ಪರಿಸರಕ್ಕೆ ಪೂರಕವಾದದ್ದು, ಸಾಕಷ್ಟು ಮರಗಿಡಗಳನ್ನ ಬೆಳೆಸ್ತೀರಿ, ಆ ಮೂಲಕ ಪರಿಸರದ ಸಂರಕ್ಷಣೆಗೂ ನೆರವಾಗ್ತದೆ. ಇಲ್ಲಿ ಇನ್ನೊಂದು ರೀತಿಯ ಕೆಲಸ. ಎಷ್ಟೋ ಜನ ಭತ್ತ ಬೆಳೆಯೋದು ಲಾಭದಾಯಕ ಅಲ್ಲ, ಮತ್ತೆ ಜನ ಸಿಗೋದಿಲ್ಲ, ಕೆಲಸ ಚೆನ್ನಾಗಿ ಹಿಡಿತತೆ, ಕಷ್ಟದ ವಿಚಾರ ಅಂತ ಅನ್ಕೊಂಡು ಕೈ ಬಿಟ್ಟು ಬಿಡದಾರಲ್ವಾ? ಈಗ ನೀವು ಗುತ್ತಿಗೆ ತೆಗೆದುಕೊಳ್ತಿರಲ್ಲ, ವರ್ಷಕ್ಕೆ ಇಷ್ಟಂತ ಅವ್ರಿಗೆ ಕೊಡ್ತೀರಾ ಅಥವಾ ಹಾಗೆ ಪಾಳು ಬಿದ್ದದನ್ನ ಮಾಡ್ಕೊಳ್ಳಿ ಅಂತ ಅವರ ಪುಕ್ಕಟೆ ಕೊಟ್ಬಿಡ್ತಾರೆ? ಹೇಗೆ ಈಗ ಪಾಳು ಬಿದ್ದಿರೋ ಗದ್ದೆ ಆದ್ರೆ 5 ವರ್ಷ ತನಕ ನಾವು ಅವ್ರಿಗೆ ಏನ್ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಕೆಲಸ ಹಿಡಿತದ ಅದು. 11-12 ವರ್ಷ ಪಾಳು ಬಿದ್ದಿರುವಂತ ಗದ್ದೆಗಳು ಅದನ್ನೆಲ್ಲ ಸರಿಪಡಿಸಕ್ಕೆ ಸರಿಪಡಿಸಿ ಅದರಿಂದ ನಾವು ಇನ್ಕಮ್ ತೆಗೋದ್ರೆ ಅಂದ್ರೆ ಈಗ ನಾವು ಯಾಕೆಂದ್ರೆ ತಗೊಂಡಿದ್ದೆ ಅವರಿಗೆ ಕೊಡೋದ್ರೆ ಒಂದು 5 ಇಯರ್ಸ್ ಮೇಲೆ ಅಂದ್ರೆ ನಮಗೆ ಕೊಡಬಹುದು ಅಷ್ಟೇ. ಅದು ಹೇಗಂದ್ರೆ ಬಟ್ಟಿ ಲೆಕ್ಕದಲ್ಲಿ ಕೊಡ್ತೀವಿ. ಈಗ ಬಟ್ಟಿ ಲೆಕ್ಕ ಅಂತ ಹೇಳಿದ್ರೆ 35 ಬಟ್ಟಿ 1 ಎಕರೆ ಅಂತ ಹೇಳ್ಬಿಟ್ಟು ಅಂದಾಜು 35 ಬಟ್ಟಿ ಅಂದ್ರೆ ನಾವು 2-4 ಬಟ್ಟಿ ತನಕ ಕೊಡ್ಬಹುದು ಅವರಿಗೆ. ಏನಾದ್ರೂ ಅಗ್ರಿಮೆಂಟ್ ಅಥವಾ ಒಪ್ಪಂದ ಮಾಡ್ಕೊಂತೀರಾ? ಹೇಗೆ ಒಪ್ಪಂದ ಮಾಡ್ಕೊಟ್ಟಿವಿ. ಈಗ 10 ವರ್ಷಕ್ಕಂತ ತಗೊಂಡ್ರೆ 5 ವರ್ಷದ ತನಕ ನಾವು ಏನು ಅವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. 5 ವರ್ಷ ಆದ್ಮೇಲೆ ಈಗ 30 ಬಟ್ಟಿಗೆ 3 ಬಟ್ಟಿ ಅಂತ ಹೋಗ್ತದೆ, 10 ಬಟ್ಟಿಗೆ 1 ಬಟ್ಟಿ ಲೆಕ್ಕದಲ್ಲಿ ಹೋಗ್ತದೆ. ಸರಿನೇ ಸರಿನೇ ಆತರ. ಮತ್ತೆ ಇನ್ನೊಂದೇನಂದ್ರೆ ಈಗ ಪಾಲ್ ಬಿದ್ರೆ ಗದ್ದೆ ಮಾಡಿದ್ರೆ ಅದು ಅವ್ರಿಗೆ ಒಳ್ಳೇದೇ, ಮುಂದಕ್ಕೆ ಅವ್ರೇನಾದ್ರೂ ಗದ್ದೆ ಮಾಡೋದಾದ್ರೆ ಅಥವಾ ಏನಾದ್ರೂ ಅದ್ರಲ್ಲಿ ಮಾಡೋದ್ರೆ ಅವ್ರಿಗೂ ಹೆಲ್ಪ್ ಆಗ್ತದೆ. ನಿಜ. ಮಲೆ ನೋಡ್ಲಿಕ್ಕೆ ಜಮೀನುಗಳು ಚಂದವಾಗಿ ಕಾಣ್ತವೆ, ನೀವು ಬಳಕೆ ಮಾಡಿದ್ದು ಅವ್ರಿಗೆ ಒಂಥರ ಖುಷಿ ಕೊಡುತ್ತೆ. ಹೌದು ಹೌದು. ಆ ಮೂಲಕ 16 ಜನಗಳಿಗೆ ಆಹಾರ ಸಿಕ್ಕಂತಾಗುತ್ತೆ, ಮತ್ತೆ ತಾವ್ ಹೇಳಿದಂಗೆ ಪಶು ಪಕ್ಷಿ ಪ್ರಾಣಿಗಳಿಗೂ ಅನುಕೂಲವೇ. ಅನುಕೂಲವೇ. ಹೌದು. ನಿಮ್ ಕಡೆಗೆ ಆನೆಗಳದ್ದು ಸಮಸ್ಯೆ ಇಲ್ವಾ? ಆನೆಗಳಲ್ಲಿ ಸಮಸ್ಯೆ ಇಲ್ಲ. ಸರಿನೇ, ಬಹಳ ಒಳ್ಳೆ ವಿಚಾರ. ಹೌದು. ನೀವ್ ಹೇಳ್ದಾಗೆ ಈ ಕಾಡುಪ್ರಾಣಿ ಹಾವಳಿಯಿಂದಾಗಿ ಸುಮಾರು ಜನರು ಗದ್ದೆ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಹೌದು ಹೌದು. ಯಾಕೆಂದ್ರೆ ತುಂಬಾ ಕಷ್ಟದ ಕೆಲಸ. 4-5 ತಿಂಗಳು ಫುಲ್ ಕಷ್ಟ ಪಟ್ಟಿರ್ತೀವಿ, ಅದನ್ನ ಒಂದೇ ದಿನದಲ್ಲಿ ಬಂದು ಹಾಳು ಮಾಡಿ ಹೋಗೋದು ಆದ್ರೆ ತುಂಬಾನೇ ಬೇಸರ ಆಗ್ತದೆ. ಹೌದು ಹೌದು. ನಿಜ. ಹಂದಿಗಳದ್ದು ಸಮಸ್ಯೆ ಇಲ್ವಾ? ಹಂದಿಗಳದ್ದು ಸಮಸ್ಯೆ ಇಲ್ಲ. ಪರವಾಗಿಲ್ಲ. ಹಾಗಾಗಿ ನಿರಾತಂಕವಾಗಿ ನೀವು ಭತ್ತ ಬೆಳೆಯಕ್ಕೆ ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಹೌದು. ನಿಮ್ಮ ಜೊತೆಗೆ ನಮ್ಮ ಶ್ರೋತೃಗಳು ಆಸಕ್ತರು ಸಂಪರ್ಕ ಮಾಡಿ ಬಿತ್ತನೆಗೂ ಬೀಜಗಳನ್ನ ಪಡ್ಕೊಳ್ಬಹುದು, ಹಾಗೆ ಉಪಯೋಗಿಸಿಕೊಳ್ಳಿಕ್ಕೂ ಭತ್ತವನ್ನ ಖರೀದಿ ಮಾಡಬಹುದಲ್ವಾ? ಖರೀದಿ ಮಾಡಬಹುದು. ಆದ್ರೆ ನನ್ನ ಒಂದು ಇದೇನಂದ್ರೆ ಬಿತ್ತನೆ ಬೀಜ ನಾವು ಈಗ ನಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಏನ್ ಕೊಡ್ತಾರೆ ಅದನ್ನು ತಗೊಳ್ಳೋದು ಉತ್ತಮ. ಯಾಕಂದ್ರೆ ನಮ್ಮಲ್ಲಿ ತಗೊಂಡೋಗಿರೋದು ಬರ್ತದೆ, ಇಲ್ಲ ಅಂತ ಇಲ್ಲ, ಬಂದೇ ಬರ್ತದೆ. ಆದ್ರೆ ಅಗ್ರಿಕಲ್ಚರ್ ಆಫೀಸ್ ಇಂದ ನಾವು ಏನು ಸೀಡ್ ತಗೋಬರ್ತೀವಿ ಅದು ಟ್ರೀಟ್ಮೆಂಟ್ ಆಗಿರುವಂತ ಬೀಜಗಳು, ಟ್ರೀಟ್ಮೆಂಟ್ ಮತ್ತೆ ಶುದ್ಧತೆಯನ್ನ ಕಾಪಾಡಿಕೊಂಡಿರ್ತಾರೆ. ಹೌದು. ಆದ್ರೂ ನೀವು ಪ್ರಯತ್ನ ಪಟ್ಟು ಬೀಜಕ್ಕಾಗಿ ಪ್ರತ್ಯೇಕವಾಗಿ ಸಂಗ್ರಹಿಸಿಕೊಳ್ತೀರಾ ಅಥವಾ ಎಲ್ಲದೂ ಸೇರಿಸಿ ತೆಗಿತೀರಾ? ಇಲ್ಲ, ಇದನ್ನೆಲ್ಲ ಸೇರಿಸಿ ತೆಗೆಯೋದು. ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದನೇ ತೆಗೆಯೋದು ಬೀಜಗಳು. ಹೌದಾ? ಪ್ರತಿ ವರ್ಷ ಕೂಡ. ಪ್ರತಿ ವರ್ಷನೂ ಹೊಸ ಬೀಜವನ್ನ ಖರೀದಿ ಮಾಡ್ತೀರಿ? ಹೊಸ ಬೀಜನ ಖರೀದಿ ಮಾಡ್ತೀವಿ. ಯಾಕಂದ್ರೆ ಕೊಡಗಿದು ಮಣ್ಣಿಗೆ ಏನಾಗ್ತಂದ್ರೆ ಈಗ ನಾವು ಇದೇ ಬೀಜನ ಪುನಃ ಇನ್ನೊಂದ್ಸತಿ ಹಾಕಿದ್ರೆ ತೆಲಂಗಾಣ ಸೋನಾ ಅಂತ ಅವರು ಈ ಭತ್ತ ಮಾಡ್ಲಿಕ್ಕೆ ಯಾವ್ದೆಲ್ಲ ತಳಿಗೆಲ್ಲ ಮಿಶ್ರ ಮಾಡಿ ಒಂದು ಭತ್ತ ಮಾಡಿರ್ತಾರೋ ಅದ್ದು ಒಂದೊಂದು ವೆರೈಟೀಸ್ ನಮ್ಮಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹೈಬ್ರಿಡ್ ಆಗಿರೋದ್ರಿಂದ. ಹೌದು. ಗುಣಗಳು ವಿಂಗಡಣೆ ಆಗ್ತವೆ, ಮತ್ತೆ ಏಕರೂಪದಲ್ಲಿ ಬೆಳೆ ಬರೋದಿಲ್ಲ. ಏಕರೂಪದಲ್ಲಿ ಬೆಳೆ ಬರೋದಿಲ್ಲ. ಹೌದು. ಹಾಗಿರೋದ್ರಿಂದ ಪ್ರತಿ ವರ್ಷನೂ ಹೊಸ ಬೀಜವನ್ನ ಖರೀದಿ ಮಾಡಿಕೊಂಡು ನೀವು ಬೆಳೀತಾ ಇದೀರಿ, ಬೇರೆಯವರು ಸಹ ಈ ನಿಟ್ಟಿನಲ್ಲಿ ಗಮನ ಹರಿಸಲಿ ಅಲ್ವಾ? ಹೌದು ಹೌದು. ನಾವು ಕೊಡ್ತೀವಿ ಬೀಜ ಕೊಡುದಿಲ್ಲ ಅಂತಲ್ವ, ಅಗ್ರಿಕಲ್ಚರ್ ಆಫೀಸ್ ಅಲ್ಲಿ ಖಾಲಿ ಆಗ್ಬಿಟ್ರೆ ನಮ್ಮ ಇದರಿಂದ ನಾವು ಕೊಟ್ಟಿದ್ದು ಸುಮಾರು ಇದೆ. ಇದರಿಂದ 10 ಕ್ವಿಂಟಲ್ ತನಕ ಹೋಗ್ತದೆ ನಮ್ಮಲ್ಲಿ. ಹೌದಾ? ಆದ್ರೂ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಅಲ್ವಾ? ಹೌದು. ಕೊಡೋಗ ನಾವು ಹೇಳಿನೇ ಕೊಡೋದು, ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಬರೋ ಬೆಳೆಗೂ ಇದಕ್ಕೂ ಕೆಲವು ವ್ಯತ್ಯಾಸಗಳು ಇರ್ತದೆ ಅಂತ. ಅದ್ರಲ್ಲಿ ಒಂದು 25-30 ತೆನೆಗಳು ಬಂದ್ರೆ ಇದರಿಂದ ಒಂದು 20-25 ತನಕ ಬರಬಹುದು ಅಂತ, ಅದ್ರ ಒಂದು 5 ತೆನೆ ಜಾಸ್ತಿನೇ ಬರ್ತದೆ. ಚೆನ್ನಾಗಿ ಮಾತಾಡಿದ್ರಿ ಭೋಜನ್ ಅವರೆ. ನೀವು ಪದವಿ ಮಾಡ್ಕೊಂಡು ಎಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿರೋ ಬದಲಾಗಿ ಕೆಲಸ ಮಾಡಿದ್ರಿ, ಆದ್ರೆ ಕೃಷಿಗೆ ಮರಳಿದ್ರಿ, ತಮ್ಮ ತಂದೆಯವರ ಒಂದು ನೆನಪನ್ನ ಮಾಡಿಕೊಂಡು ಅದರಲ್ಲೂ ಭತ್ತದ ಕೃಷಿಯಲ್ಲಿ ಚೆನ್ನಾಗಿ ತೊಡಸ್ಕೊಂಡಿದ್ರಿ. 10 ಎಕರೆ ಭತ್ತದ ಕೃಷಿ ಅಂದ್ರೂ ಸುಲಭದ ಸಂಗತಿ ಅಲ್ಲ, ಇದಕ್ಕೆಲ್ಲ ಜನ ಬೇಕು, ಮನಸ್ಸು ಬೇಕು, ಖರ್ಚುಗಳಾಗ್ತವೆ, ಮತ್ತೆ ಮಾರಾಟದ ಸಿದ್ಧತೆ ಇದನ್ನೆಲ್ಲ ಆಲೋಚನೆ ಇಟ್ಕೊಂಡು ಸಾಕ್ತಿದ್ರಿ. ಹೊರೆ ಅಂತ ನೀವು ಭಾವಿಸ್ಕೊಂಡಿಲ್ಲ. ತಮ್ಮ ಸಂಖ್ಯೆಯನ್ನ ಕೊಟ್ಟಿರ್ತೀವಿ, ನಮ್ಮ ಶ್ರೋತೃಗಳು ಮಾತಾಡ್ಲಿ. ತುಂಬಾ ತುಂಬಾ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲೆ ಅಡಗಿದ ರೈತನಿಗೆ. ಇದುವರೆಗೆ ಭತ್ತ ಚಿತ್ತ ಕಾರ್ಯಕ್ರಮ ಬಿತ್ತರವಾಯಿತು. ಕೊನೆ ಕೊನೆ ಕಡಿ ಕಡಿ ನಿರ್ಮಾಣ ವಿಜಯ್ ಅಂಗಡಿ. ಚಿಂತೆ ಎಲ್ಲ ಸುಳಿ ಸುಳಿ ತುಡಿದ ಕೈಗೆ ಕಡಗ ಹಾಕೋ ಭೂಮಿ. ಗ್ಲೇರಿಸಿಡಿಯಾ ಬಗ್ಗೆ ರಚನೆಯಾಗಿರುವ ಹಾಡು ಇದು. ಹಾಡಿದ್ದಾರೆ ವಿಟಿ ಶ್ರೀನಿವಾಸ್, ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಗ್ಲೇರಿಸಿಡಿಯಾ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓಗ್ಲಿರಿಸಿಡಿಯಾ, ಓಗ್ಲಿರಿಸಿಡಿಯಾ, ಗ್ಲಿರಿಸಿಡಿಯಾ ರೈತರ ಗೆಳೆಯ, ತೋಟಕ್ಕೆ ನೀಹ ಭಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓಗ್ಲಿರಿಸಿಡಿಯಾ, ಓಗ್ಲಿರಿಸಿಡಿಯಾ, ಇನ್ನ

ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇಂದಿನ ಸುದ್ದಿ ಜಂಪೆನ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ: ಮಕ್ಕಳ ಪಾಲನೆ, ಪೋಷಣೆ ಮತ್ತು ಸಂರಕ್ಷಣೆಗೆ ಜಾಸ್ತಿ ಒತ್ತು ನೀಡುವಂತಹ ಕುತಳಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ ಅವರು ಹೇಳಿದರು. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಚೇರಿ ಕಡೆಯಿಂದ COVID-19 ಅವಧಿಯಲ್ಲಿ ಮಕ್ಕಳ ಮೇಲಾಗಿರುವ ದುಷ್ಪರಿಣಾಮಗಳ ಬಗ್ಗೆ ಭಾರತೀಯ ವಿದ್ಯಾಭವನದಲ್ಲಿ ಇಂದು ನಡೆದ ಜಿಲ್ಲಾ ಮಟ್ಟದ ಮಕ್ಕಳ ಸಾರ್ವಜನಿಕ ಅಹವಾಲು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಪೋಷಕರನ್ನ ಕಳ್ಕೊಂಡ ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳನ್ನ ಕೊಡದ್ರೊಟ್ಟಿಗೆ ಮಕ್ಕಳಿಗೆ ಜೀವಿಸುವ ಹಕ್ಕನ್ನ ನೀಡೋಕುತ ಹೇಳಿದರು. ಭಾರತದ ಸಮಗ್ರ ಮತ್ತೆ ಏಕತೆ ಹಂಗೆ ಅಖಂಡ ಭಾರತದ ಅಭಿವೃದ್ಧಿಗೆ ಶ್ರಮಿಸಿದ ಮಹಾನ್ ಚೇತನ ಸರ್ದಾರ್ ವಲ್ಲಭಾಯಿ ಪಟೇಲ್ ತಿಳಿ ಖ್ಯಾತ ಹಿರಿಯ ವಕೀಲ ನಿರಂಜನವು ಹೇಳಿದು. ಕೊಡಗು ಜಿಲ್ಲಾಡಳಿತ ಕಡೆಯಿಂದ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲಿ ಇತ್ತೀಚೆಗೆ ನಡೆದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಹುಟ್ಟಿದ ದಿನಾಚರಣೆಯಲ್ಲಿ ಅತಿಥಿಗಳಾಗಿ ಬಂದು ಭಾಗವಹಿಸಿ ಮಾತಾಡಿ, ಭಾರತ ಬಲಿಷ್ಠಾದ ಸೇನೆ ಕಟ್ಟಿಕೆ ಕಾರಣರಾದ ಅವು ರಾಷ್ಟದ ಐಕ್ಯತೆಗೆ ಪ್ರಮುಖ ಪಾತ್ರ ವಹಿಸಿದ ತಳಿ ಹೇಳಿದು. ಕೊಡಗು ಜಿಲ್ಲೆನ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆ ತುಂಬಿಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿನ ಕರೆದಳು. ಆಸಕ್ತಿ ಇರುವ ಅಭ್ಯರ್ಥಿಗ ಅರ್ಜಿನ ಜಿಲ್ಲಾಧಿಕಾರಿಗಳ ಕಚೇರಿ ಮಡಿಕೇರಿ ಇಲ್ಲಿಗೆ 8:00-5:30 ಸಲ್ಲಿಸಕ್ಕು. ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಅಬ್ದುಲ್ ಅಜೀಂ 7:00 ಕೊಡಗು ಜಿಲ್ಲಾ ಪ್ರವಾಸ ಜಂಬರ್ನ ಹಮ್ಮಿಕೊಂಡೊಳ್ಳುತ್ತ ಗೊತ್ತಾಗುತ್ತು. ಕೊಡಗು ಗೌಡ ಯುವ ವೇದಿಕೆ ಕಡೆಯಿಂದ ಗೌಡ ಕುಟುಂಬಗಳ ಮಧ್ಯೆ ಏರ್ಪಾಡಾಗಿದ್ದ ಕುಟುಂಬ 2020 ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಲಿ ಇಂದು ನಡೆದ ಪಂದ್ಯಾವಳಿಲಿ ಕಟ್ಟೆಮನೆ ಮತ್ತೆ ಪೊನ್ನಚನ ತಂಡಗ ಮುಂದಿನ ಸುತ್ತಿಗೆ ಆಯ್ಕೆಯಾಗಳು. ಹಾಗೆ ನಾಳಿನ ಪಂದ್ಯದಲ್ಲಿ ಕುಂಡ್ಯಾನ, ನಂಗಾರು, ಅಯ್ಯಂಡ್ರ, ಬಾಕಿಲ್ನ, ಕೊಡೆಕಲ್, ಪಾರೆಮಜಲು, ತಳೂರು, ಐಯಟ್ಟಿ, ಅಂಚೆಮನೆ, ಪಾಂಡಿಮನೆ, ನೆರಿಯನ, ಕಾಳೆಯಂಡ ಕುಟುಂಬಗಳ ಮಧ್ಯೆ ಪಂದ್ಯ ನಡೆದಿದೆ. ಲೋಪಮುದ್ರಾ T20 ಅರಪಟ್ಟು ಕೊಡಗು. ಇವರ ಕಡೆಯಿಂದ ರಾಜ್ಯ ಮಟ್ಟದ ಮುಕ್ತ ತೆಂಗಿನಕಾಯಿ ಗುರಿ ಇಡುವ ಪೈಪೋಟಿ 7:00 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆನ ಆಟದ ಬಾಣೆ ಕಡಂಗಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಇಂದು 7 ಹೊಸ COVID-19 ಪ್ರಕರಣ ಕಂಡುಬಂದಿಟ್ಟು ಮಡಿಕೇರಿ ತಾಲೂಕಲ್ಲಿ 2, ಸೋಮರಪೇಟೆ ತಾಲೂಕಲ್ಲಿ 5, ವಿರಾಜಪೇಟೆ ತಾಲೂಕಲ್ಲಿ ಯಾವುದೇ ಪ್ರಕರಣ ಕಂಡುಬಾತ್ಲೆ. ಜಿಲ್ಲೆಯಲ್ಲಾದ ಒಟ್ಟು ಪ್ರಕರಣ 35,331, ಕಳೆದ 24 ಗಂಟೆಯಲ್ಲಿ ವಾಸಿಯಾದವು 5. ಇಂದಿನ ಪಾಸಿಟಿವಿಟಿ ದರ 0.42% ಆಗುತ್ತೇಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನದಲ್ಲಿ ಸಂಪ್ರದಾಯದಂಗೆ ನಾಳೆಯಿಂದ 9:00 ಪೂಜಾ ಕಾರ್ಯಕ್ರಮ ನಡೆದಿದೆ. ಕಾರ್ಯನಿರ್ವಾಹಕ ಅಧಿಕಾರಿಯವರು ತಿಳಿಸಿದರು. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನ, ತಲಕಾವೇರಿ ದೇವಾಲಯ ಮತ್ತು ಓಂಕಾರೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಹಣ್ಣುಕಾಯಿ ಸೇವೆಗೆ ಉಪಯೋಗವಾಗುವಂಗೆ ಬಿದಿರಿನ ಬುಟ್ಟಿನ ವ್ಯವಸ್ಥೆ ಮಾಡಳುತ್ತೇಳಿ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯವರು ತಿಳಿಸಿದರು. ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವ ಗಾಳಿಬೀಡು ನವೋದಯ ವಿದ್ಯಾಲಯದಲ್ಲಿ 9ನೇ ತರಗತಿಗೆ ಖಾಲಿ ಇರುವ ಸೀಟುಗಳಿಗಾಗಿ ಪ್ರವೇಶ ಪಡೆಯಕ್ಕೆ ಆನ್ಲೈನ್ಲ್ಲಿ ಅರ್ಜಿನ ಕರೆದಳು. ಆಸಕ್ತಿ ಇರುವ 15 ಅರ್ಜಿನ ಹಾಕಕು. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಪಡ್ಕೊಳಕು. ಜಮಾಅತ್ ಇಸ್ಲಾಂ ಹಿಂದೂ ಸಂಘಟನೆ ವತಿಯಿಂದ ಪ್ರವಾದಿ ಮಹಮ್ಮದ್ ಅತ್ಯುತ್ತಮ ಮಾದರಿ ರಾಜ್ಯವ್ಯಾಪ್ತಿ ಸೀರತ್ ಅಭಿಯಾನ ಪ್ರಯುಕ್ತ ವಿಚಾರ ವಿನಿಮಯ ಜಂಬರ 9:00-6:30 ಕಾರುಣ್ಯ ಸದನದಲ್ಲಿ ನಡೆದಿದೆ. ಮುಖ್ಯ ನೆಂಟರಾಗಿ ಮಡಿಕೇರಿ ಗ್ರಾಮಾಂತರ ಠಾಣಾ ವೃತ್ತ ನಿರೀಕ್ಷಕ ಅನೂಪ್ ಮಾಧವ್, ಹಿರಿಯ ಪತ್ರಕರ್ತ ಎಚ್ಡಿ ಅನಿಲ್ ಅವರು ಸೇರಿದಂಗೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸುವೆ. ಪೊನ್ನಂಪೇಟೆ ಜೆಸಿಐ ಗೋಲ್ಡನ್ ಕಡೆಯಿಂದ 6:00 ಟ್ರೆಷರ್ ಹಂಟ್ ಜೀಪ್ ರ್ಯಾಲಿನ ಆಯೋಜಿಸಲಾಗುವುದು. ಬೆಸುಗುರು, ಬೀಳೂರು, ಪೊನ್ನಂಪೇಟೆ, ನಲ್ಲೂರು ಗ್ರಾಮದಲ್ಲಿ ಪೈಪೋಟಿ ನಡೆದಿದೆ. ಭಾಗವಹಿಸಿಕೆ ಇಷ್ಟರವು ನಾಳೆ ಒಳಗೆ ಪೊನ್ನಂಪೇಟೆ ಜೆಸಿಐಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಡಕೇಳಿ ಆಯೋಜಕರು ತಿಳಿಸಲು. ಪಿಸಿ ಕ್ಲಬ್ ಮತ್ತು ವೈಸಿ ಮೆನ್ಸ್ ಕ್ಲಬ್ ಇವರ ಕೂಡುಕೂಟಲಿ ಜಿಲ್ಲಾ ಮಟ್ಟದ ಚದುರಂಗ ಪೈಪೋಟಿ ಪ್ರಾಥಮಿಕ, ಪ್ರೌಢ ಮತ್ತು ಮುಕ್ತ ವಿಭಾಗದಲ್ಲಿ 7:00 ಗೋಣಿಕೊಪ್ಪ ಹೈಸ್ಕೂಲ್ನಲ್ಲಿ ನಡೆದಿರುತ್ತೇಳಿ ಆಯೋಜಕರು ತಿಳಿಸಲು. ಕೊಡಗಿನ ಕುಲದೇವರು, ಮಳೆ ದೇವರು, ಬೆಳೆ ದೇವರು ತಿಳಿ ಹೆಸರನ್ನು ಪಡೆದಿರುವ ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ನಾಳೆ 10:30 ಕೊಡಗಿನ ಜನರ ಸುಗ್ಗಿ ಹಬ್ಬ ಹುತ್ತರಿಗೆ ದಿನ ನಿಗದಿಪಡಿಸಲಾದಿತ್ತೇಳಿ ದೇವಸ್ಥಾನದ ಮುಖ್ಯಸ್ಥರು ತಿಳಿಸಲು. ಚೌರಿರ ಕುಟುಂಬದ ಆಕ್ಸ್ಪೋರ್ಟ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಮತ್ತು ಕೂರ್ಗ್ ಹಾಕಿ ಅಸೋಸಿಯೇಷನ್ ಇವರ ಕೂಡುಕೂಟಲಿ ಇದೇ ತಿಂಗಳ 16-21 ಕೊಡವ ಕುಟುಂಬಗಳ ನಡುವೆ ಚೌರಿರ ಹಾಕಿ ಮತ್ತು ಕಾಲ್ಚೆಂಡ ಆಟ ಮೂರ್ನಾಡ್ನ ಲಾಲು ಮುದ್ದಯ್ಯ ಆಟದ ಬಾಣಲಿ ಏರ್ಪಾಡಾಗುಟ್ಟು ಭಾಗವಹಿಸಿಕೆ ಇಷ್ಟ ಇರುವ ತಂಡಗ ಹೆಸರು ಕೊಡಿಕೆ 7 ಆಖೇರಿ ದಿನ ಆಗುತ್ತೇಳಿ ಆಯೋಜಕರು ತಿಳಿಸಲು. January 1, 2022 18 ವರ್ಷ ಪೂರ್ತಿಯಾದ ಯುವಕ ಯುವತಿಯರು ಮತ್ತು 18 ವರ್ಷ ಮೇಲಿರುವ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸದಿದ್ದರೆ ಅದನ್ನು ಸೇರಿಸಿಕೆ ನಮೂನೆ 6 ಸೇರಿಸಕುತ್ತೇಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಲು. ಇದೇ 8:00-12:00 ಹತ್ತಿರದ ಮತಗಟ್ಟನ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಹಾಗೆ ಸಂಬಂಧಪಟ್ಟ ತಾಲೂಕು ಕಚೇರಿಗಳಲ್ಲಿ ನಿಗದಿ ಮಾಡಿದ ನಮೂನೆಯಲ್ಲಿ ಅರ್ಜಿನ ಸಲ್ಲಿಸಕುತ್ತೇಳಿ ಪ್ರಕಟಣೆ ತಿಳಿಸಲು. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಕಾನೂನು ಅರಿವು ನೆರವು ಜಂಬರ ಹಮ್ಮಿಕೊಳ್ಳಲಾಗುತ್ತೇಳಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯು ತಿಳಿಸಲು. ಹೆಂಗಸರು, ಮಕ್ಕ, ವಿಕಲಚೇತನರು, ಹಿರಿಯ ನಾಗರಿಕರು ಹಿಂಗೆ ಎಲ್ಲಾ ಜನಸಾಮಾನ್ಯರಿಗೆ ಕಾನೂನು ಅರಿವನ್ನು ಮೂಡಿಸಿ ಪ್ರತಿ ಗ್ರಾಮದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬೇರೆ ಬೇರೆ ಕಡೆಗಳ ಸಂಘ ಸಂಸ್ಥೆಗಳ ಜೊತೆಗೆ ಕಾನೂನು ಜಾಗೃತಿ ಜಂಬರ ಹಮ್ಮಿಕೊಳ್ಳಲಾಗುತ್ತೇಳಿ ಹೇಳಿದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸಂಪೆ ಕೇಳಿದಿರಿ. ಪ್ರಾಯೋಜಕರು ಮುಳಿಯಾ ಜುವೆಲ್ಸ್ ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022671919. ಬಲಂಬೇರಿ ಗ್ರಾಮತ್ರ ಬಳ್ಳಚಟ್ಟಿರ ಪೂನಚ್ಚ ಪೂಕುಂಜಿ ಪಿಂಜ ಯಮುನಾ ದಂಪತಿರ ಮೋವ ಪೂವಣ್ಣ ಎಮ್ಮಿ ಜಿಲ್ ಪದ್ನಾಳ ಕಾಲ ಸರ್ವಿಸ್ ಮಾಡಿತ್ ಇಕ್ಕ ಜಮ್ಮು ಕಾಶ್ಮೀರತ್ರ ಕುಪ್ವಾರ ಅಣ್ಣಲ್ಲಿ ನವೆಂಬರ್ ಒಂದಲಿಂಜಿ ಸುಬೇದಾರ ಆಯ್ತು ಬಡ್ತಿ ಪಡೆದಿತ್. ಬಳ್ಳಚಟ್ಟಿರ ಪೂವಣ್ಣಂಗ್ ಕಾವೇರೆಮ್ಮೆ ಈಶ್ವರ ಇಗುತಪ್ಪ ಊರುದೇವಳಾನ ಈಶ್ವರ ಮಾದೂರಪ್ಪ ಮಕ್ಕಿ ಸಾರ್ತಾವು ಗುರುಕಾರಣಂಡ ಆಶೀರ್ವಾದ ಎರಡನ್ನು ನಲ್ಲಮೆ ಬೈಂದಿತ್. ಪಪ್ಪ ಅಮ್ಮ ಪೊಣ್ಣು ಡೈನಾ ಬೋಜಮ್ಮ ಮೋವ ಆಯುಷ್ ಮಾದಯ್ಯ ಬಾವ ಚೆರೆಪಂಡ ಪೂವಣ್ಣ ತಂಗೆ ಕಾವೇರಿ ಪೂವಣ್ಣ ಬೆಂದು ಚಂಗಾದ್ಯ ಬಳ್ಳಚಟ್ಟಿರ ಒಕ್ಕಕಾರ ಪಿಂಜ ಊರುಕಾರ. ಮನೆ ಕಟ್ಟೋಕೆ ಸೈಟ್ ಸ್ಕ್ವೇರ್ ಫೀಟ್ಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ಕೇವಲ 1199 ರೂಪಾಯಿಯಿಂದ ಪ್ರಾರಂಭ. ಆಶ್ಚರ್ಯ ಅನಿಸುತ್ತಲ್ವಾ? ಆದ್ರೂ ನಿಜ. ಭಾರತದ ಮುಂಚೂಣಿಯಲ್ಲಿರುವ ಸ್ಯಾನ್ ಸಿಟಿ ಡೆವಲಪರ್ಸ್ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದಲ್ಲಿ ನಿಮಗೆ ಇಂಥ ಸೈಟ್ ನೀಡ್ತಾ ಇದ್ದಾರೆ. ನಿಮ್ಮ ಕನಸಿನ ಸೈಟ್ ನ ವಿವರಗಳಿಗೆ ಕಾಲ್ ಮಾಡಿ 9243-00-2323. ವಿರಾಜಪೇಟೆ ಕೊಡವ ಸಮಾಜ ಹತ್ರ ದಂಡಾಯಿತ 20-21 ಕಾಲತ್ರ ಮಹಾಸಭೆ ಇದೇ ಏಳಾಂಗ ನಾರಾಚ ಪಲಕ 10:30 ಸಮಾಜ ಹತ್ರ ಆವರಣದ ಅಧ್ಯಕ್ಷಗಳನ್ನ ಶ್ರೀ ವಾಂಚೀರ ಟಿ ನಾನಯ್ಯ ವಿಠಲ ಇಂಡ ಅಧ್ಯಕ್ಷತೆಯಲ್ಲಿ ನಡಪ. ಸದಸ್ಯಂಗೆಲ್ಲ ಮಹಾಸಭೆಯಲ್ಲಿ ಬಂದು ಕೂಡಿಯಾಡೋಣಂದು ವಿರಾಜಪೇಟೆ ಕೊಡವ ಸಮಾಜ ಹತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಟ್ಟಣಿತ. ನಾಪುಕ್ಲುವಿನ ಲೇಟೆಸ್ಟ್ ಫರ್ನಿಚರ್ ಆನಿವರ್ಸರಿ ಮೆಗಾ ಆಫರ್. 3-ಡೋರ್ ವಾರ್ಡ್ರೋಬ್ 8,650 ರೂಪಾಯಿಗೆ, ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್ 19,800 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 16,400 ರೂಪಾಯಿಗೆ. ಇನ್ನು ಹಲವು ಆಕರ್ಷಕ ಡಿಸ್ಕೌಂಟ್ ಆಫರ್ ಗಳಿಗಾಗಿ ಬನ್ನಿ ಲೇಟೆಸ್ಟ್ ಫರ್ನಿಚರ್, ಹಳೆ ತಾಲೂಕು ರೋಡ್ ನಾಪಗ್ಲು, ಅಂಡ್ ಆಲ್ಸೋ ಎಟ್ ಮೂರ್ನಾಟ್ ಅಂಡ್ ಸಂಪ್ಯ. ವಿರಾಜಪೇಟೆ ತಾಲೂಕು ಕಂಡಂಗಾಲ ಗ್ರಾಮದಲ್ಲ ಬಲ್ಲಡಿ ಚಂಡ ಒಕ್ಕಡ ಪಾಷಣ ಮೂರ್ತಿಗೆ ಕೋಲ ಕಟ್ಟುವ ಕಾರ್ಯಕ್ರಮದ ಇದೇ ಆರಾಂಗ ಚೆನ್ನಿಯಾಚ ಬೈಟಾಪಕ 7 ಗಂಟೆ ರಮೀದ ಕಂಡಂಗಾಲ ಗ್ರಾಮದಲ್ಲ ಒಕ್ಕ 5 ಮನೆಯಲ್ಲಿ ಬೆಚ್ಚಂಡಿತು. ಈ ಕಾರ್ಯಕ್ರಮಕ್ಕೆ ಒಕ್ಕಕಾರ ತಾಮನೆ ಪೊಮ್ಮಕ್ಕ ಅಂಡ ಸಂಸಾರ ಬೆಂದು ಚಂಗಾದ್ಯ ಕೇರಿಕಾರ ಊರುಕಾರ ಎಲ್ಲರೂ ಬಂತು ಪಾಷಣ ಮೂರ್ತಿ ದೈವತ್ರ ಆಶೀರ್ವಾದ ಪಡೆದೋಣಂದು ಬಲ್ಲಡಿ ಚಂಡ ಒಕ್ಕ ಪಟ್ಟದಾರ ಪಿಂಜ ಒಕ್ಕಕಾರ ಕಟ್ಟಂಡಿತು. ನಿಮ್ಮ ಮನೆಗೆ ಬೇಕಾದ ಸಿರಾಮಿಕ್ ಹಂಚು ಬಾಂಬ್ ರೂಫ್ ಬ್ರ್ಯಾಂಡ್ ಅತ್ಯಾಕರ್ಷಕ ಕಲರ್ಸ್ ಹಾಗೂ ಅತ್ಯುತ್ತಮ ದರದಲ್ಲಿ ಸಂಪರ್ಕಿಸಿ ರಿಯಾ ಟ್ರೇಡರ್ಸ್ ಕಾಲ್ 9742397423. ಹಬ್ಬದ ಸೀಸನ್ ಅಂದ ಮೇಲೆ ತನಿಷ್ಕ್ ನಲ್ಲಿ ಅದ್ಭುತ ಆಫರ್ಸ್ ಇಲ್ಲದೆ ಇರುತ್ತಾ? ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ ಮೇಲೆ up to 25% ಡಿಸ್ಕೌಂಟ್, ವಜ್ರಾಭರಣಗಳ ಮೇಲೆ up to 25% ಡಿಸ್ಕೌಂಟ್, ಎಕ್ಸ್ಚೇಂಜ್ ಮೇಲೆ ಹಳೆ ಚಿನ್ನಕ್ಕೆ 100% ವ್ಯಾಲ್ಯೂ. ಷರತ್ತುಗಳು ಅನ್ವಯ. ಹಬ್ಬ ಆಚರಿಸಿ ತನಿಷ್ಕ್ ಜೊತೆ. ಇಂದೇ ಭೇಟಿ ನೀಡಿ ತನಿಷ್ಕ್, ಸಬರ್ಬನ್ ಬಸ್ ಸ್ಟ್ಯಾಂಡ್ ಹತ್ತಿರ, ಮೈಸೂರು. ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಕೋಟಕಲ್ ಆಯುರ್ವೇದ ಶಾಲೆಯಲ್ಲಿ ಎಲ್ಲಾ ತರಹದ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಮೊಬೈಲ್ 8050196200. ಮಡಿಕೇರಿಯ ನಾಸ್ ಫರ್ನಿಚರ್ ನಲ್ಲಿ ಫರ್ನಿಚರ್ ಗಳ ಮೆಗಾ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆಯ ಅಲ್ಮಿರಾ, ಡೈನಿಂಗ್ ಟೇಬಲ್, ಸೋಫಾ ಸೆಟ್ ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ ಆಕರ್ಷಕ ಡಿಸ್ಕೌಂಟ್ ಪಡೆಯಿರಿ. ಒಂದು ಕಾಟ್, ಒಂದು ಬೆಡ್, 2 ಪಿಲ್ಲೋ, ಒಂದು ಬ್ಲಾಂಕೆಟ್ ಕೇವಲ 9,800 ರೂಪಾಯಿಗೆ. ನಾಸ್ ಫರ್ನಿಚರ್ ಮಡಿಕೇರಿ. ಮನೆರ ಖುಷಿರ ಗುತ್ತೆ ಸಿಂಹ ಸಿಲ್ಕ್ಸ್, ಬನಾರಸ್, ಕಾಂಚೀವರಂ, ಧರ್ಮಾವರಂ, ಫ್ಯಾನ್ಸಿ ಪೊಡಿಯಾ ಪಿನ್ಯಾ, ಶರ್ಟಿಂಗ್, ಸೂಟಿಂಗ್ಸ್ ಕಾಯ್ತು. ಸಿಂಹ ಸಿಲ್ಕ್ಸ್, ನಂಬರ್ 1 ಕೆಆರ್ ಸರ್ಕಲ್, ಮೈಸೂರು. ಶತಮಾನವನ್ನು ಪೂರೈಸಿರುವ ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಿಂದ ಜಿಲ್ಲೆಯ ಜನತೆಗೆ ನೂತನ ಸಾಲ ಯೋಜನೆಗಳನ್ನು ರೂಪಿಸಿದ್ದು, ರೈತರು ತಮ್ಮ ತೋಟದಲ್ಲಿ ಮನೆ ನಿರ್ಮಿಸಲು ಉದ್ದೇಶಿಸಿದಲ್ಲಿ ಗರಿಷ್ಠ 20 ಲಕ್ಷಗಳ ಗ್ರಾಮೀಣ ಮನೆ ನಿರ್ಮಾಣ ಸಾಲ, ಬೋರ್ವೆಲ್ ಕೊರೆದು ವಿದ್ಯುತ್ ಚಾಲಿತ ಮೋಟಾರ್ ಮತ್ತು ನೀರಾವರಿ ಉಪಕರಣಗಳ ಅಳವಡಿಕೆ, HDPI ಪೈಪ್ಗಳ ಅಳವಡಿಕೆ, ಮೀನುಗಾರಿಕೆ ಉದ್ದೇಶ, ಸೋಲಾರ್ ಬೇಲಿ ಅಳವಡಿಕೆ, ವಿವಿಧ ತರಹದ ಕೃಷಿ ಯಂತ್ರೋಪಕರಣಗಳ ಖರೀದಿಗೆ 3% ಬಡ್ಡಿದರದಲ್ಲಿ ಸಾಲ, 8% ಬಡ್ಡಿದರದಲ್ಲಿ ನೂತನ ಪೆಟ್ರೋಲ್ ಡೀಸೆಲ್ ವಾಹನ ಖರೀದಿ ಹಾಗೂ 7% ಬಡ್ಡಿದರದಲ್ಲಿ ವಿದ್ಯುತ್ ಚಾಲಿತ ವಾಹನ ಖರೀದಿಗೆ ಸಾಲ, ಬಳಸಿದ ಹಳೆಯ ವಾಹನ ಖರೀದಿಗೂ ತ್ವರಿತ ಸಾಲ ನೀಡಲಾಗುತ್ತದೆ. ನಿವೇಶನ ಖರೀದಿಸಿ ಮನೆ ನಿರ್ಮಿಸಲು ಇಚ್ಛಿಸಿದ್ದಲ್ಲಿ ಗರಿಷ್ಠ 40 ಲಕ್ಷಗಳವರೆಗೆ ಸಾಲ, ಆರ್ಟಿಸಿ ಹೊಂದಿರುವ ರೈತರ ಅನುಕೂಲಕ್ಕಾಗಿ ಆಭರಣ ಈಡಿನ ಸಾಲವನ್ನು 7.5% ಬಡ್ಡಿದರದಲ್ಲಿ ನೀಡಲಾಗುತ್ತದೆ. ಜಿಲ್ಲೆಯ ಜನತೆ ಈ ಎಲ್ಲಾ ಸಾಲ ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳಲು ಬ್ಯಾಂಕಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ DCC ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ವಿರಾಜಪೇಟೆ ಮಗ್ಗುಲ ಗ್ರಾಮತ್ರ ಚೌಕಂಡ ಕಿಶನ್ ನಂಜಪ್ಪ, ಪ್ರಿಯಾಂಕಾ ದಂಪತಿ ರಾಮೋವ, ಶ್ರೇಯಸಿ ಮುತ್ತಮಂಡ ದಂಡನೆ ಕಾಲತ್ರ ಕುಟುಂಬ ನಮ್ಮೆ ಇಂದು. ಶ್ರೇಯಸಿ ಮುತ್ತಮ್ಮಗ ನಲ್ಲಮೆ ಬಂದಿತ್ ಪಪ್ಪ ಮಮ್ಮಿ, ವಿ ಬಡಗತ್ರ ತಾತಾವಯ್ಯ, ಅಮ್ಮೆ ಕಂಡ ಹ್ಯಾರಿ ನಾಚಪ್ಪ, ಚಿಟ್ಟೆ ನಾಚಪ್ಪ, ಇನ್ಯೋರು ತಾತಾವಯ್ಯ, ಚೌಕಂಡ ಕಾಶಿ ಮಂದಪ್ಪ, ರಾಣಿ ಬಲ್ಯಪ್ಪ, ಬಲ್ಯಮ್ಮಿ, ಮಕ್ಕ ಪಿಂಜ, ಬೆಂದು ಚಂಗಾದಿಯ. ಹ್ಯಾಪಿ ಬರ್ಡೇ ಶ್ರೇಯಸಿ ಮುತ್ತಮ್ಮ. ಸೇವಾ ಮಾಹಿತಿ: ಮೂಲತ್ ಇಬ್ನವಳವಡಿ ಗ್ರಾಮತ್ರ ಮಡಿಕೇರಿ ಐಟಿಐ ಬೆಂಬರ ವಾಸೆಂಜ್ ನಂದಿ ನೆರವಂಡ ಗೌರಮ್ಮ ಗೌರಿ ಅಯ್ಯಂಗ ಇಂದು ಮರಣಪಟ್ಟಿತು. 93 ಬಯತ್ರ ನಂದಿ ನೆರವಂಡ ಗೌರಮ್ಮ ಗೌರಿ ತಾಮನೆ ಗುಡ್ಡಾಂಡ ಇಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ ಅಯ್ಯಂಡ ಸ್ವಂತ ಗ್ರಾಮತ್ ನರ್ಪ. ಭಾಗಮಂಡಲ ಚೇರಂಗಲ ಗ್ರಾಮದ ಮೂಲೆ ಮಜ್ಜಲು ದಿವಂಗತ ಭೈರಪ್ಪನವರ ಪತ್ನಿ ಪೂಣಚ ಅವರ ತಾಯಿ ಪಾರ್ವತಿಯವರು ತಮ್ಮ 90ನೇ ವಯಸ್ಸಿನಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದು ಪಾರ್ವತಿಯವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಚೇರಂಗಾಲ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಮಕ್ಕಳ ಚಾಕಿತು ಅಂಗಕ್ಕ ನಲ್ಲ ಬದುಕು ಕಟ್ಟಿಕೊಡಬೇಕು ಮೇನತ್ತೂರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎನ್ ಸುಬ್ರಹ್ಮಣ್ಯ ಅಣಚಿ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿ, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕತರ ಆದ ನೆಲೆ ಕೋವಿಡ್ 19 ಮಕ್ಕಳ ಮೇಲೆ ಆನ ದುಷ್ಪರಿಣಾಮತರ ಮೇದ ಮಡಿಕೇರಿ ಭಾರತೀಯ ವಿದ್ಯಾಭವನತ್ ಇಂದು ನಡೆದ ಜಿಲ್ಲಾ ಮಟ್ಟತರ ಮಕ್ಕಳ ಸಾರ್ವಜನಿಕ ತೊಂದರೆ ತಾಪತ್ರೆಯನ್ನು ಕೇಟರಿಯುವ ಸಭೆಯಲ್ಲಿ ಕೂಡಿಯಾಡಿತ ತಕ್ಕ ಪರಂದ ಅವು ಅಪ್ಪ ಅವ್ವಂಗಳ ಕಳೆದಂಡ ಮಕ್ಕಕ್ಕ ಸರ್ಕಾರತರ ಸೌಲಭ್ಯ ಕೊಡಪಾಂಡ ಕೂಟಕ್ಕ ನಲ್ಲ ಶಿಕ್ಷಣ ಕೊಡ್ತಿತ್ತು ಅಂತ ಮಕ್ಕ ಬದುಕು ಕಟ್ಟಿವನಿಕೆ ಮಾಡುವಕ್ಕೆ ಕ್ರಮ ಒಂದು ಸಲಹೆ ಕೊಡ್ತತ್ತು. ಮಿನ್ಯಕ ತಕ್ಕ ಪರದಿತ್ತು ಮಕ್ಕಳ ಮೇಲೆ ಆಪಂತ ದೌರ್ಜನ್ಯತ್ನ ತರ್ಪಕ್ಕ ಮಕ್ಕಳ ನ್ಯಾಯ ಕಾಯ್ದೆ ಅನುಷ್ಠಾನಕ್ಕೆ ಬರೋಂಡು.